ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಎಣ್ಣೆಯ ಉತ್ಪಾದನೆಯಲ್ಲಿನ ಅನುಭವಗಳ ಕುರಿತು ಹಾಸನದ ಯುವ ಉದ್ಯಮಿ ಹರೀಶ್ ಗೌಡ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಎಣ್ಣೆಯನ್ನ ಹೇಗೆಲ್ಲ ಉತ್ಪಾದನೆಯನ್ನ ಮಾಡಬಹುದು, ತೆಂಗಿನ ಎಣ್ಣೆಯಿಂದ ಏನೆಲ್ಲ ಅನುಕೂಲಗಳನ್ನ ನಾವು ಮಾಡಿಕೊಳ್ಳಬಹುದು, ಕೃಷಿಕರಿಗೆ ತೆಂಗನ್ನ ಉತ್ಪಾದನೆಯನ್ನ ಮಾಡಿ ಎಣ್ಣೆ ಮಾಡುವ ಮೂಲಕ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು, ತೆಂಗಿನ ಎಣ್ಣೆಯನ್ನ ಬಳಕೆ ಮಾಡುವ ಮೂಲಕವೂ ಕೂಡ ಗ್ರಾಹಕರು ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಯುವ ಉದ್ಯಮಿ ಹರೀಶ್ ಅವರು. ಹರೀಶ್ ಅವ್ರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹರೀಶ್, ತಾವು ಏನು ಓದಿದ್ರಿ? ಸರ್, ನಾನು ಓದಿದ್ದು ಬಿ ಮೆಕ್ಯಾನಿಕಲ್ ಇಂಜಿನಿಯರ್. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದು. ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಮಗೂ ಗೊತ್ತಿಲ್ಲ ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ನಾನು ನನ್ನ ಸ್ನೇಹಿತ ಡಿಸೈಡ್ ಆಗಿಲ್ಲ ಏನು ಮಾಡೋದು, ಬಟ್ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಡಿಸೈಡ್ ಆಗಿದ್ವಿ. ಆ ಕಾರಣಕ್ಕೆ ನಾವು ಈ ಥರ ಹುಡುಕ್ಬೇಕಾದ್ರೆ ನನ್ನ ಸ್ನೇಹಿತ ಆಕಾಶ್ ಅವ್ರ ತಾಯಿ ಹೇಮಾನ್ ಅಂತ ಅವರು ನಮಗೆ ಇದನ್ನು ಒಂದು ಸೂಚಿಸಿದ್ರು, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸಪೋರ್ಟಿವ್ ಆಗಿ ಅವರ ಹೇಮಾನಂತ್ ಅವರ ಹಸ್ಬೆಂಡ್ ಅನಂತರಾಜ್ ಅವರು ಆಗಿರ್ಬೋದು, ಮತ್ತೆ ನನ್ನ ತಂದೆ ತಾಯಿ ಆಗಿರ್ಬೋದು, ಇಲ್ಲ ಮಾಡಿ ಆಯಿತು, ನೀವುಗಳು ನಿಮ್ಗೆ ಎಲ್ಲೂ ಹೋಗಿ ಆಚೆ ವರ್ಕ್ ಮಾಡೋ ಪೇಷನ್ಸ್ ಇಲ್ಲ, ಆಯ್ತು ನಿಮ್ಗೇನು ಬಂಡವಾಳ ಬೇಕು ನಾವು ಹಾಕಿ ಕೊಡ್ತೀವಿ ಅಂತ ಹೇಳಿ ನಮಗೆ ಅವತ್ತು ಶುರು ಮಾಡಿದಂಥ ಫ್ಯಾಕ್ಟ್ರಿ 2018 ನಾವು ಇದನ್ನು ಶುರು ಮಾಡಿದ್ವಿ. ವಾಸ್ತವವಾಗಿ ಮತ್ತೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನಾವು ಹುಡುಗಾಟಿಕೆಯಲ್ಲಿ ಶುರು ಮಾಡಿದಂಥ ಫ್ಯಾಕ್ಟ್ರಿ ಇದು. ಸೊ ನಮ್ಮನ್ನು ಯಾರು ನಾವು ಇದನ್ನ ನಡೆಸ್ತೀವಿ ಅಂತಲೂ ಸಹ ಕನಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ. ಸೊ ನಾವುಗಳು ಅದೇ ರೀತಿ ಇದ್ವೋ ಏನೋ ಗೊತ್ತಿಲ್ಲ ಆಚೆ ಪ್ರಪಂಚಕ್ಕೆ, ಅಥವಾ ಹಾಗೆ ಇರ್ತಿದ್ವೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನ 2018 ನಾವು ಶುರು ಮಾಡಿದ್ವಿ. ಶುರು ಮಾಡಿದಾಗ ನಾವು ಅನ್ಕೊಂಡಿದ್ದ ಅಮೌಂಟೇ ಒಂದಾಗಿತ್ತು. ಸೊ ಹೋಗ್ತಾ ಹೋಗ್ತಾ ಅದ್ರ ತಗೊಂಡಿದ್ದೆ ರೂಪರೇಷೆಗಳು ಪಡ್ಕೊಂಡಿದ್ದೆ ಇನ್ನೊಂದು ರೀತಿ ಬೇರೆ ಆಗ್ತಾ ಬಂತು. ಯಾಕೆಂದ್ರೆ ಹುಡುಗಾಟದಿಂದ ಶುರು ಮಾಡಿದ್ದು ಅಂತ ಹೇಳಿದ್ರಲ್ಲ, ಖಂಡಿತ ಅವಾಗ ಈ ತರದ ಅನಾಹುತಗಳು ಖಂಡಿತವಾಗಿ ಖಂಡಿತ. ಸೊ ಅದಾದ್ಮೇಲೆ ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ರೋಚ್ ಮಾಡಿದ್ವಿ, ಲೋನ್ ಎಲ್ಲ ಸಿಕ್ಕಿದ ನಂತರ ನಾವು ಶುರು ಮಾಡ್ತಾ ಹೋದ್ವಿ. ಪ್ರೊಸೆಸ್ ಎಲ್ಲ 1.0 ಒಳ್ಳೆ ಕ್ವಾಲಿಟಿ ಆಫ್ ಆಯಿಲ್ ಬಂತು. ಇದಕ್ಕಿಂತ ಮುಂಚೆನೂ ಹಲವಾರು ಪ್ರೊಸೆಸ್ಗಳನ್ನ ನೋಡಿದ್ವಿ, ಒಂದು ಈ ಪ್ರೊಸೆಸ್ ನಮಗೆ ಸರಿ ಅನಿಸ್ತು. ಹಾಗಾಗಿ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದಾಗ ಮಿಷನರೀಸ್ ಕಾಸ್ಟ್ ತುಂಬಾ ಹೈ ಆಗುತ್ತೆ ಅಂದಾಗ ನಾವು ಈ ಪ್ರೊಸೆಸ್ ಫಾಲೋ ಮಾಡಿ ಒಳ್ಳೆ ಕ್ವಾಲಿಟಿ ಆಯಿಲ್ ಬಂತು. ಸೊ ಆಯಿಲ್ ಬಂದಾಗಿದೆ, ಪ್ರೊಡಕ್ಷನ್ ಶುರು ಆಗಿದೆ, ಎಲ್ಲ ಪ್ರಾಪರ್ ಆಗಿ ಸೆಟ್ ಆಯಿತು ಫ್ಯಾಕ್ಟ್ರಿ. ಸೊ ವಾಟ್ ನೆಕ್ಸ್ಟ್? ಮಾರ್ಕೆಟಿಂಗ್ ಗೊತ್ತಿಲ್ಲ. ಚಿಕ್ಕ ಪ್ರಮಾಣದಲ್ಲಿ ಮಾಡಲಿಕ್ಕೂ ದೊಡ್ಡ ಪ್ರಮಾಣದಲ್ಲಿ ಹೋದಾಗ ಮಾರ್ಕೆಟಿಂಗ್ ಏನು ಅನ್ನೋದು ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಸೊ ಅವತ್ತಿನ ದಿನ ಮಾರ್ಕೆಟಿಂಗ್ಗೆ ಹೋಗಕ್ಕೆ ಶುರು ಮಾಡಿದ್ವಿ. ಮಾರ್ಕೆಟಿಂಗಿಗೆ ಹೋದಾಗ ಅಲ್ಲಿ ಇನ್ನೊಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ನೇರಕ್ಕೆ ಪ್ರೈಸ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀವಿ, ನಾನು ಮಾಡಿದ್ದೆ ಸರಿ, ಹಲವಾರು ವಿಚಾರದಲ್ಲಿ ಸುತ್ತಮುತ್ತ ಏನೇನು ನಡೀತಿದೆ ಅನ್ನೋದನ್ನು ಗಮನಿಸಲ್ಲ, ನಮಗಿಂತ ದೊಡ್ಡವರು ಯಾರಿದ್ರೆ ಅನ್ನೋದನ್ನ ನಾವೆಲ್ಲೂ ಗಮನಿಸಲ್ಲ. ಸೊ ಇದೊಂದು ತಪ್ಪಾಗಿತ್ತು. ಮಾರ್ಕೆಟಿಂಗ್ ಹೋದಾಗ ನಾವು ನಮ್ದೇ ಆದ ಪ್ರೈಸ್ ಹೇಳ್ತೀವಿ, ವಿ ಹ್ಯಾವ್ ರಿಜೆಕ್ಟೆಡ್ ಸೋ ಮೆನಿ ಟೈಮ್ಸ್. ಏನಕ್ಕೆ ಪ್ರೈಸ್? ಬಿಕಾಸ್ ಆಫ್ ಪ್ರೈಸ್. ನಾವು ನನ್ನ ಖರ್ಚು ಎಷ್ಟಾಗ್ತಿದೆ, ನನ್ನ ಮಾರ್ಜಿನ್ ಎಷ್ಟು ಬೇಕು, ಅದ್ರ ಮೇಲೆ ನಾನು ಅಲ್ಲಿ ಮಾರ್ಕೆಟಿಂಗಿಗೆ ಹೋಗ್ತಾ ಇದ್ದೆ. ಸೊ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಗಿದೆ ಏನಂದ್ರೆ, ಇಲ್ಲ, ಇಲ್ಲಿ ಸ್ಮಾಲ್ ಪ್ರೊಡಕ್ಷನ್ಸ್ಗೂ ಮೀಡಿಯಂ ಪ್ರೊಡಕ್ಷನ್ಗೂ ಮತ್ತೆ ಲಾರ್ಜ್ ಪ್ರೊಡಕ್ಷನ್ಗೂ ತುಂಬಾ ಪ್ರೈಸ್ ವೇರಿ ಆಗುತ್ತೆ, ಮತ್ತೆ ಬೈ ಪ್ರಾಡಕ್ಟ್ಗಳು ತುಂಬಾ ಬರುತ್ತೆ, ಅವಾಗ ಆಯಿಲ್ ರೇಟ್ಸ್ಗಳೆಲ್ಲ ಕಡಿಮೆ ಆಗುತ್ತೆ, ಇದು ಒಂದು ತಿಳ್ಕೊಂಡಂತ ಸತ್ಯ. ಸೊ ಅಲ್ಲಿಂದ ಶುರುವಾಯ್ತು ಮತ್ತೆ ರೀಶಫ್ಲಿಂಗ್, ಮತ್ತೆ ನಾನು ಹೇಗೆ ಇಂಪ್ರೂವೈಸ್ ಮಾಡ್ಕೋಬೇಕು, ಹೇಗೆ ಸರಿ ಆಯ್ತು. ಈಗ ಈ ಆಯಿಲ್ ಪ್ರೈಸ್ ಕಾಂಪ್ರೋ ಆಗ್ತಾ ಬಂದ್ವಿ, ಆಯಿಲ್ ನಾವು ಕೊಟ್ಟಿದ್ದೆ ಸರಿ ಅನ್ಕೊಂಡು ಹೋಗ್ತೀವಿ ಒಂದು ಟೈಮಲ್ಲಿ. ಆಯಿಲ್ ಅಂದ್ರೆ ಫಸ್ಟ್ ಟರ್ಮ್ ನೋಡೋದು ಕಲರ್ ನೋಡ್ತಾರೆ, ಆಯಿಲ್ ಕಲರ್ ಹೇಗಿದೆ ಹೇಗಿದೆ. ಅದು ಆಯಿಲ್ಗೆ ನೀವೇನು ಕೆಮಿಕಲ್ ಮಿಕ್ಸ್ ಮಾಡಿ ಕಲರ್ ಮಾಡಬೇಕು ಅಂತ ಏನಿಲ್ಲ, ವಿತೌಟ್ ಕೆಮಿಕಲ್ ಆಯಿಲ್ ಒರಿಜಿನಲ್ ಕಲರ್ ಏನ್ ಬರುತ್ತೆ ಅಂತ ಅವ್ರಲ್ಲಿ ಪ್ಯಾರಾಮೀಟರ್ಸ್ ಇರುತ್ತೆ. ಹೌದು, ನೈಸರ್ಗಿಕವಾಗಿ ಅದರದ್ದೇ ಅದು ಬಣ್ಣ ಇರುತ್ತೆ. ಫಸ್ಟ್ ಕ್ರಿಸ್ಟಲ್ ಕ್ಲಿಯರ್ ಇದೆಯಾ ಅಂತ ನೋಡ್ತಾರೆ, ಸೆಕೆಂಡ್ ಫ್ರಾಗ್ರೆನ್ಸ್ ಟೆಸ್ಟ್ ನ ಮಾಡ್ತಾರೆ, ಥರ್ಡ್ ಪೋರ್ಷನ್ ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ, ಫೋರ್ತ್ ಪಾರ್ಟ್ ಅಲ್ಲಿ ಬಂದು ಎನಿ ಫಾರಿನ್ ಮೆಟೀರಿಯಲ್ಸ್ ಆಡೆಡ್ ಅಂತ ಚೆಕ್ ಮಾಡಿ, ಇಂಡೈರೆಕ್ಟ್ಲಿ ಇಟ್ಸ್ ಎನಿ ಕೆಮಿಕಲ್ ಸಬ್ಸ್ಟೆನ್ಸಸ್ ಆಡೆಡ್ ಅಂತ ಒಂದು ಚೆಕ್ ಮಾಡ್ತಾರೆ. ಮತ್ತೆ ನಮ್ಮ ಎನ್ವಿರಾನ್ಮೆಂಟ್ ಏನರಲ್ಲಿ ಮಾಡಿದ್ವಿ, ಏನಾರು ಮೈಕ್ರೋಬಿಯಲ್ ಕಂಟ್ರೋಲ್ ಇದೆಯಾ ಆಯಿಲ್ ಅಲ್ಲಿ ಅಂತ ಎಲ್ಲದನ್ನು ಚೆಕ್ ಮಾಡ್ತಾರೆ. ಇಷ್ಟು ಮಾಡಿದಾಗ ಅಪ್ರೂವ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಾವೇನಂದ್ರೆ ನಮ್ಮ ಅಷ್ಟಕ್ಕೆ ನಾವು ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀವಿ, ಇಲ್ಲ ನೀಟಾಗಿದೆ, ನಮ್ಮದಲ್ಲಿ ಏನು ಲ್ಯಾಬ್ ಸೆಟಪ್ಸ್ ಇಲ್ಲ ಅವಾಗೆಲ್ಲ. ಸೊ ಲ್ಯಾಬ್ ಸೆಟಪ್ಗೆ ತುಂಬಾ ಇನ್ವೆಸ್ಟ್ಮೆಂಟ್ ತಗೊಳತ್ತೆ. ಹೌದು. ಸೊ ನಮ್ಮಲ್ಲಿ ಅದು ಯಾವುದು ಇರಲಿಲ್ಲ, ನಾವೇನು ನಾವು ಕೊಟ್ಟಿದ್ದೆ ಆಯಿಲ್ ಸರಿ ಅಂತ ಹೋದ್ವಿ. ಸೊ ಅದೇನಾಗುತ್ತೆ, ನೀವು ಕಂಟ್ರೋಲ್ ಮಾಯಿಶ್ಚರ್ ಇಲ್ಲ ಅಂದಾಗ ನೀವು ಕಳಿಸಿದಂತ ಆಯಿಲ್ ಕೆಲವು ದಿನಗಳ ನಂತರ ಹಾಳಾಗುತ್ತೆ, ಹಾಳಾಗುತ್ತೆ, ರ್ಯಾನ್ಸಿಡ್ ಡೆವಲಪ್ ಆಗಿರುತ್ತೆ ಒಳಗೆ. ಅದು ನಿಮ್ಗೆ ಹೇಗಾಗಿರುತ್ತೆ ಅಂದ್ರೆ ಕೆಳಗಡೆಯಿಂದ ಡೆವಲಪ್ ಆಗಿರುತ್ತೆ, ಅದು ಗೊತ್ತೇ ಆಗಲ್ಲ. ಎಲ್ಲಿ ನಾವು ವಿತೌಟ್ ಫಿಲ್ಟರ್ ಮಾಡಿದಾಗ ಕೊಟ್ಟಾಗಲಿ ಅಥವಾ ಮಾಯಿಶ್ಚರ್ನ ಕಂಟ್ರೋಲ್ ಮಾಡಿದ್ರೆ ಕೊಟ್ಟಾಗಲಿ, ಅದು ಈಗ ಒಂದು ವಾರ ಅಥವಾ ಒಂದು 15 ದಿವಸ ಬಳಕೆ ಮಾಡಿದ್ರೆ ಉತ್ತಮ. ಇನ್ ಕೇಸ್ ಅದರ ಜಾಸ್ತಿ ದಿನ ಇಟ್ಟಾಗ, ಈಗ ನೀವು ಎಲ್ಲಾ ದಿನ 15 ದಿವಸದಲ್ಲಿ ಖಾಲಿ ಮಾಡ್ತೀನಿ ಅಂದ್ಕೊಳ್ಳಿಕ್ಕಾಗಲ್ಲ. ಒಂದೂರಿಂದ ಒಂದೂರಿಗೆ ಹೋಗಿರ್ತೀರಾ ಅಥವಾ ಮತ್ತೊಂದು ಕಡೆ ಹೋಗಿರ್ತಾರೆ, ಕೆಲವು ದಿನ ಫಂಕ್ಷನ್ಸ್ ಗಳಿರುತ್ತೆ, ಎಲ್ಲೋ ಆಚೆ ಹೋಗಿರ್ತೀರಾ, ಅಡುಗೆ ತುಂಬಾ ದಿನ ಎಣ್ಣೆ ಉಳಿದಾಗ ಏನಾಗುತ್ತೆ, ಅಥವಾ ಕೆಲವು ತಿಂಗಳುಗಳೇ ಆಗ್ಬೋದು. ಸೊ ಅದೇನಾಗುತ್ತೆ, ನಿಮ್ಗೆ ರ್ಯಾನ್ಸಿಡ್ ಡೆವಲಪ್ ಆಗೋ ಚಾನ್ಸಸ್ ಗಳು ಜಾಸ್ತಿ. ಸೊ ಇದನ್ನ ತೆಗಿಲಿಕ್ಕೆ ಓ ಅದರದೇ ಆದ ಎಕ್ವಿಪ್ಮೆಂಟ್ಸ್ ಗಳಿದೆ. ಯಾವುದೇ ಕೆಮಿಕಲ್ ಪ್ರೋಸೆಸ್ ಬೇಕಾಗಿಲ್ಲ ತೆಂಗಿನ ಎಣ್ಣೆಗಾಗ್ಬೋದು ಮತ್ತೆ ಬೇರೆ ಎಣ್ಣೆಗಳಿಗಾಗ್ಬೋದು. ಮಾಯಿಶ್ಚರ್ನ ಹೇಗೆ ತೆಗಿತೀವಿ ಅನ್ನೋದೇ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡಿದ್ವು ಒಂದ್ ಹಂತಕ್ಕೆ ಹೋದಾಗ ಹೋಗ್ತಾ ಹೋಗ್ತಾ ಇದನ್ನ ತಿಳ್ಕೊಳ್ಳಕ್ ಶುರು ಮಾಡಿದ್ವಿ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ 3 ಇಯರ್ಸ್ ಇಸ್ ಅ ಸ್ಟ್ರಗಲ್. ಇಲ್ಲಿ ಫೈನಾನ್ಷಿಯಲ್ ಬರ್ಡನ್ ಕೂಡ ಇರುತ್ತೆ, ಇಲ್ಲಿ ನೀವು ಕ್ವಾಲಿಟಿನೂ ಮೇಂಟೈನ್ ಮಾಡ್ತಿರ್ಬೇಕು. ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂದ್ರೆ ನಿಮಗೆ ಮಿನಿ ಲ್ಯಾಬ್ ಸೆಟಪ್ಸ್ ಕೂಡ ಬೇಕು, ಅದು ಚೆಕ್ ಮಾಡ್ಲಿಕ್ಕಾದ್ರೂ ಬೇಕು ನಿಮಗೆ. ಇವತ್ತಿನ ಬ್ಯಾಚ್ ರಿಪೋರ್ಟ್ ಅಂತ ಮಾಡೋಕೆ ಇಂಟೆನ್ಷನ್ನೇ ಅದು, ಆ ಬ್ಯಾಚ್ ನಾನು ಎಷ್ಟು ಕಂಟ್ರೋಲ್ ಮಾಯಿಶ್ಚರ್ ಇದೆ. ಅದ್ರ ಸೆಲ್ಫ್ ಲೈಫ್ ಡಿಸೈಡ್ ಮಾಡೋದಕ್ಕೆ ನಮ್ಮಲ್ಲಿ ಏನು ಅನ್ಕೋತಾರೆ, ಓ ಸೆಲ್ಫ್ ಲೈಫ್ ಅಂದ್ರೆ ಕೆಮಿಕಲ್ ಹಾಕಿರ್ತಾರೆ ಅದಕ್ಕೆ ಸೆಲ್ಫ್ ಲೈಫ್ ಅಂತ ಅನ್ಕೋತಾರೆ. ಆಯಿಲಿಗೆ ಯಾವುದೇ ಕೆಮಿಕಲ್ ಹಾಕ್ಲಿಕ್ಕೆ ಬೇಕಾಗಿಲ್ಲ ಅಥವಾ ಯಾವುದೇ ಪ್ರಿಸರ್ವೇಟಿವ್ಸ್, ಬಿಕಾಸ್ ಆಯಿಲ್ ಇಟ್ ಸೆಲ್ಫ್ ಇಸ್ ಎ ಪ್ರಿಸರ್ವೇಟಿವ್. ಸೊ ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ಸ್ ಬೇಕಿಲ್ಲ. ಎಣ್ಣೆಗೆ ಯಾರು ಶತ್ರು ಅಂದ್ರೆ ನೀರು, ನೀರನ್ನು ಹೇಗೆ ತೆಗಿತೀವಿ ಅನ್ನೋದೇ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ಹಲವಾರು ರೀತಿಯಲ್ಲಿ ನೀವು ನೋಡಿದಿರ, ಸುಮಾರು ಎಲ್ಲೆಲ್ಲೂ ವಿಸಿಟ್ ಮಾಡಿರ್ತೀರ ಅಥವಾ ಯಾರು 4 ಜನ ಎಣ್ಣೆ ತಿಂತಿರೋರು ಕೂಡ 4 ಜನ ಬಂದು ನಿಮ್ಮಲ್ಲಿ ಕೇಳ್ತಾರೆ, ಸರ್ ಇಲ್ಲ ನಮ್ಮಲ್ಲಿ ಈ ಪ್ರೋಸೆಸ್ ಕರೆಕ್ಟ್ ಇದೆ, ನಾನು ಅಲ್ಲಿ ಒಂದ್ ಕಡೆ ಕಾಯಿನ ಉರ್ದು ಮಾಡ್ತಾರೆ ಮತ್ತೆ ಹೈಡ್ರೋಲಿಕ್ ಪ್ರೆಸ್ ಎಕ್ಸ್ಪೆಲ್ ಮಾಡಿ ಕೊಡ್ತಾರೆ, ಅದು ಸರಿನಾ ತಪ್ಪ, ಅದು ಒಳ್ಳೇದೆ. ಇನ್ನೊಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಎಲೆಕ್ಟ್ರಿಕಲ್ ಡ್ರೈವ್ ಮಾಡ್ತಾರೆ, ಎಕ್ಸ್ಪೆಲ್ಲರ್ ಹಾಕಿ ಕೊಡ್ತಾರೆ, ಅದು ಕೂಡ ಒಳ್ಳೇದೆ. ಸೊ ಇನ್ನೊಂದ್ ಕಡೆ ಏನ್ ಮಾಡ್ತಾರೆ, ತೆಂಗಿನಕಾಯಿನ ಚಿಪ್ ತೆಗೆದು ತುರ್ದು ತೆಂಗಿನಕಾಯಿ ಮೇಲೆ ಕಪ್ಪುದನ್ನ ತೆಗಿತಾರೆ, ಆ ಟೆಸ್ಟ್ ಅಂತ ಕರಿತೀವಿ, ಅದನ್ನ ತೆಗೆದು ತುರ್ದು ಮಿಲ್ಕಿಂಗ್ ಮೆಥಡ್ ಮಾಡಿ ಸೆಂಟ್ರಿಫ್ಯೂಜ್ಗೆ ಹಾಕ್ತಾರೆ, ಅದು ಕೂಡ ಒಳ್ಳೇದು. ಸೊ ಇಷ್ಟೆಲ್ಲ ಮೆಥಡ್ ಇರ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್, ಸರ್ ಈಗ 4ರಲ್ಲಿ ಯಾವ್ದು ಒಳ್ಳೇದು, ಇಲ್ಲ ಎಲ್ಲರೂ ಏನಂತ ಈಗ ನಮ್ ನಮ್ಮ ನೇರಕ್ಕೆ ನಾವು ಮಾತಾಡ್ತೀವಿ ಕೆಲವು ಜನ, ಇಲ್ಲ ನಾನು ಈ ಪ್ರೊಸೆಸ್ ಮಾಡ್ತೀನಿ ಇದು ಒಳ್ಳೇದು. ಮಿಷನರೀಸ್ ಮ್ಯಾನುಫ್ಯಾಕ್ಚರ್ ಮಾಡೋನು ಒಬ್ಬನೇ ಎಲ್ಲಾ ಪ್ರೊಸೆಸ್ ಮಾಡ್ತೇನೆ, ಹೌದು, ತಗೊಂಬಂದು ಮಾರೋರು ನಾವು ಇದು ಸರಿ ಇದು ಸರಿ ಇದು ಸರಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಜನಗಳು ಕನ್ಫ್ಯೂಸ್ ಆಗೋದು ಬೇಡ. ನಿಮ್ಗೆ ತೆಂಗಿನ ಎಣ್ಣೆಲಿ ಬೇಕಾಗಿರೋದು ಮೇಜರ್ ಆಗಿ ಲ್ಯಾರಿಕ್ ಆಸಿಡ್, ಎರಡನೇದು ಒಳ್ಳೆ ಕ್ವಾಲಿಟಿಯ ಎಣ್ಣೆ, ಪರಿಶುದ್ಧವಾದ ಎಣ್ಣೆ, ಯಾವುದೇ ಮಿಕ್ಸ್ ಆಗಿಲ್ಲ, ಇದು ಯಾವ ವಿಧಾನದಿಂದ ಸಿಗುತ್ತೋ ಆ ವಿಧಾನದಿಂದ ನಾವು ಸ್ವೀಕರಿಸಬಹುದು. ಈಗ ನೀವು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರಿ, ಎಣ್ಣೆಗೂ ಅದಕ್ಕೂ ಏನ್ ಸಂಬಂಧ? ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ, ನಾನು ಆಯಿಲ್ ಫೀಲ್ಡ್ಗೆ ಬರ್ತೀನಿ ಅನ್ನೋದು ನನಗೆ ಕನಸಲ್ಲೂ ಸಹ ಇಲ್ಲ. ಓದುವಾಗ ಏನ್ ಮಾಡ್ಬೇಕು ಅಂತ ಆಸಕ್ತಿ ಇಲ್ಲ, ಏನಾದ್ರೂ ಸ್ವಂತವಾಗಿ ಮಾಡ್ಬೇಕು ಅನ್ನೋದೇ ನಮ್ ಇಂಟೆನ್ಷನ್ ಆಗಿತ್ತು. ಖಂಡಿತ ನಮ್ದು ಆ ಟೆಂಪರ್ಮೆಂಟ್ ಏನಿದೆ ಅಂದ್ರೆ ಇಲ್ಲ ಏನಾದ್ರೂ ಒಂದ್ ಮಾಡ್ಬೇಕು, ಏನಾದ್ರೂ ಹೊಸದೇನಾದ್ರು ಮಾಡ್ಬೇಕು. ಸೊ ಇದಕ್ಕೆ ಪಾಪ ನಮ್ಗೆ ಮೇಜರ್ ಆಗಿ ಕೈ ಜೋಡಿಸಿದ್ದೆ ನನ್ನ ಸ್ನೇಹಿತನ ತಂದೆ ತಾಯಿ ಫಸ್ಟ್. ಅದಾದ ನಂತರ ನನ್ನ ತಂದೆ ತಾಯಿಗೆ ಈ ವಿಚಾರ ಹೇಳಿದಾಗ, ಆಯ್ತಪ್ಪ ನೀನೇನ್ ಮಾಡ್ತೀಯ ಮಾಡು, ಏನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡಷ್ಟೇ. ಸೊ ಅಲ್ಲಿಂದ ಶುರು ಆಯ್ತು ನಮ್ಮ ಈ ಜರ್ನಿ. ಈಗ ತೆಂಗಿನ ಎಣ್ಣೆನೆ ಮಾಡ್ಬೇಕು ಅಂತ ಯಾಕೆ ಮಾಡಿದ್ರೆ, ಯಾಕೆ ಅಂತ ಅಂದ್ರೆ ಕೊಬ್ಬರಿ ಎಣ್ಣೆ ಅನ್ನೋದು ಬಹಳ ವರ್ಷಗಳಿಂದ ನಾವು ಬಳಕೆ ಮಾಡ್ಕೊಂಡ್ ಬಂದಿದ್ದೀವಿ, ಮಾಡ್ಕೊಂಡು ಕೂಡ ಬಂದಿದ್ದಾರೆ. ಕೊಬ್ಬರಿ ಎಣ್ಣೆನೆ ಮಾಡಬಹುದಿತ್ತಲ್ಲ ಸರ್? ಕೊಬ್ಬರಿ ಎಣ್ಣೆನೂ ಮಾಡಬಹುದು, ತೆಂಗಿನ ಎಣ್ಣೆನೂ ಮಾಡಬಹುದು, ಒಂದೇ ಫ್ಯಾಕ್ಟ್ರಿ ಎರಡೂ ಮಾಡಬಹುದು. ಸೊ ಎಗೇನ್ ನೀವು ಕೇಳಿದ್ರಿ, ಇಲ್ಲಿ ತೆಂಗಿನ ಎಣ್ಣೆ ಆ ಸ್ಮೂತ್ನೆಸ್ ಬೇರೆ, ತೆಂಗಿನ ಎಣ್ಣೆ ಗುಣಗಳೇ ಬೇರೆ, ಕೊಬ್ಬರಿ ಎಣ್ಣೆಯ ಗುಣಗಳೇ ಬೇರೆ ಬೇರೆ. ತೆಂಗಿನ ಎಣ್ಣೆಲಿ ಅಡುಗೆ ಮಾಡಿದಾಗ ನಿಮ್ಗೆ ಆ ಫ್ರಾಗ್ರೆನ್ಸೇ ಬೇರೆ, ಆ ಟೇಸ್ಟೇ ಬೇರೆ. ಕೊಬ್ಬರಿ ಎಣ್ಣೆಲಿ ಅಡುಗೆ ಮಾಡಿದಾಗ ಫ್ರಾಗ್ರೆನ್ಸೇ ಟೇಸ್ಟೇ ಬೇರೆ. ಸೊ ನಮ್ಮಲ್ಲಿ ನಮ್ದೇನು ಕನ್ಸ್ಟ್ರೇನ್ ಏನಿಲ್ಲ, ತೆಂಗಿನ ಎಣ್ಣೆ ಕೂಡ ಮಾಡ್ತೀವಿ ಒನ್ ಟುಡೇ, ಕೊಬ್ಬರಿ ಎಣ್ಣೆ ಕೂಡ ಮಾಡ್ತೀವಿ. ಕೊಬ್ಬರಿ ಎಣ್ಣೆಗೆ ಅದರದೇ ಆದ ಗುಣಗಳಿದೆ, ತೆಂಗಿನ ಎಣ್ಣೆಗೆ ಅದರದೇ ಆದ ಗುಣಗಳಿದೆ. ಸೊ ಹಂಗಾಗಿ ನಮ್ಮಲ್ಲಿ ಬೈಫರ್ಕೇಶನ್ ಏನಿಲ್ಲ, ಕೊಬ್ಬರಿ ಎಣ್ಣೆಗೆ ಬೇಕಾಗಿರೋದು ಒಂದೇ ಎಕ್ವಿಪ್ಮೆಂಟ್ ಅಥವಾ ಒಂದು 2-3 ಎಕ್ವಿಪ್ಮೆಂಟ್ ಮ್ಯಾಕ್ಸಿಮಮ್. ಈಗ ನೀವು ನೋಡಿರ್ಬೋದು, ಕೊಬ್ಬರಿನ ತರ್ತೀರಾ, ಪೀಸ್ ಮಾಡ್ತೀರಾ, ಪೀಸ್ ಮಾಡಿದನ್ನ ಗಾಣಕ್ಕೆ ಹಾಕ್ತೀರಾ, ಎಣ್ಣೆ ಬರುತ್ತೆ ಒಂದು. ಅದೇ ಇನ್ನೊಂದು ಫಿಲ್ಟ್ರೇಷನ್ ತೊ ಹಾಕೊಬಹುದು ಅದಕ್ಕೆ, ಆಗ ಏನ್ ಮಾಡುತ್ತೆ, ಫೈನೆಸ್ಟ್ ಕ್ವಾಲಿಟಿ ಆಫ್ ಆಯಿಲ್ ಬರುತ್ತೆ, ಆ ಗಸಿ ಕಡಿಮೆ ಆಗುತ್ತೆ. ನೀವು ಕೇಳ್ಬೋದು ಗಸಿ ಇದ್ರೆ ಏನಾಗುತ್ತೆ, ಏನು ಆಗಲ್ಲ. ಗಸಿ ಇದ್ದಾಗ ನೀವೇನಾದ್ರೂ ಕರಿಬೇಕಾದ್ರೆ ಏನಾಗುತ್ತೆ, ಕೆಳಗಡೆ ಕಪ್ಪು ಕಪ್ಪಾಗಿ ಮಡ್ಡಿ ಟೈಪ್ ಅಲ್ಲಿ ಕೂರುತ್ತೆ ಒಂದು. ಎರಡನೇದು, ನೀವೇನಾದ್ರೂ ಇನ್ ಕೇಸ್ ಗೊತ್ತಿಲ್ಲದೆ ಏನಾದ್ರೂ ಒಂದು ಹನಿ ನೀರು ಬಿದ್ರು ಆ ಗಸಿ ಏನು ಬರುತ್ತೆ ಅದು ಅಬ್ಸರ್ವ್ ಮಾಡಿ ಇಟ್ಕೊಳುತ್ತೆ. ಅದೇ ಅಬ್ಸರ್ವ್ ಮಾಡಿ ಇಟ್ಕೊಂಡಾಗ ರ್ಯಾನ್ಸಿಡ್ ಡೆವಲಪ್ ಆಗೋದಕ್ಕೆ ಫಸ್ಟ್ ಕಾರಣ ಅದೇ ಆಗುತ್ತೆ. ಆ ಕಾರಣಕ್ಕೆ ಫಿಲ್ಟರ್ ಮಾಡಿ ಕೊಡ್ತೀವಿ. ಫಿಲ್ಟರ್ ಮಾಡಿದಾಗ ನೀವು ಎಲ್ಲೋ ಮಿಸ್ ಆಗಿ ಕೂಡ ಒಂದ್ ಚೂರ್ ಗೊತ್ತಿಲ್ಲ ಹಸಿ ಕೈಯಲ್ಲಿ ಮುಟ್ತದೆ, ಅಂದ್ರೆ ನೀರ್ ಹಾಕ್ಬೇಕು ಅಂತಲ್ಲ, ಹಸಿ ಕೈಯಲ್ಲಿ ಮುಟ್ಟದಾಗ ಸ್ವಲ್ಪ ತಡಿಯತ್ತೆ. ಸೊ ಸ್ವಲ್ಪ ನೀವು ಮುಂದಿಡಬಹುದು ಅದಕ್ಕೆ ಹೋಗೋದನ್ನ, ಆ ಕಾರಣಕ್ಕೆ ಫಿಲ್ಟರ್ ಮಾಡ್ತೀವಿ ಒಂದು. ಎರಡನೇದು, ಫ್ರಾಗ್ರೆನ್ಸ್ ಕೂಡ ನಿಮ್ಗೆ ಘಾಟ್ ಆಗಲ್ಲ ಫಿಲ್ಟರ್ ಮಾಡಿದಾಗ, ನಿಮ್ಗೆ ಮನೆ ತುಂಬಾ ಘಾಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ, ಆ ಕಾರಣಕ್ಕೆ ಈಗ ನೀವು ಪ್ರಾರಂಭ ಮಾಡಿದ್ದು ಡಿಎಂಇ ಅನ್ನುವಂತ ಮೆಥಡ್ ಇಂದ ಅಲ್ವಾ, ಅಂತ ಅಂದ್ರೆ ಡೈರೆಕ್ಟ್ ಮೈಕ್ರೋ ಎಕ್ಸ್ಟ್ರಾಕ್ಷನ್ಸ್ ಅಂತ ಹೇಳಿ ಕರೀತಾರೆ. ಈ ಪದ್ಧತಿನಲ್ಲಿ ಎಣ್ಣೆಯನ್ನು ಉತ್ಪಾದನೆ ಮಾಡುವಂತದ್ದು ಹೇಗೆ? ಈ ಪದ್ಧತಿಲಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ಇದು ಈ ಬಂಡವಾಳ ಕೂಡ ಬಹಳ ಕಡಿಮೆ ತಗೊಳತ್ತೆ, ಜೊತೆಗೆ ಪ್ರೊಡಕ್ಷನ್ ಕೂಡ ತುಂಬಾ ಸ್ಲೋ ಆಗಿರುತ್ತೆ. ಸೊ ಇದು ಒಂದು ಸ್ಮಾಲ್, ಇವಾಗ ಯಾರು ಈಗ ಶುರು ಮಾಡ್ಬೇಕು ಅನ್ಕೋತಾರೆ, ಈಗ ಅದರಲ್ಲಿ ಆ ಪ್ರೊಸೆಸ್ ಅಲ್ಲಿ ಮಾಡ್ಬೇಕಾದ್ರೆ ನಿಮ್ಮ ಸುತ್ತಮುತ್ತ ಮಾತ್ರ ತಗೋ ಹಂಚ್ಕೊಬಹುದು ಅಷ್ಟೇ, ಯಾರು ನಿಮ್ಮಲ್ಲಿ ರೆಗ್ಯುಲರ್ ವಿಸಿಟರ್ಸ್ ಇರ್ತಾರೆ. ಏನಕ್ಕೆ ಅಂದ್ರೆ ತುಂಬಾ ಮಾಯ್ಚರ್ ಕಂಟ್ರೋಲ್ ಬರಲ್ಲ ನಿಮ್ಗೆ. ಹೇಗೆ ಅಂದ್ರೆ ಕಾಯಿನ ಚಿಪ್ಪನ್ನ ತೆಗಿಲಿಕ್ಕೆ ಅಥವಾ ಕಾಯಿನ ಡೈರೆಕ್ಟ್ ಆಗಿ ತುರಿತಾರೆ, ಆ ತುರಿದ ನಂತರ ತೆಂಗಿನಕಾಯಿ ತುರಿದಿರೋದನ್ನ ಒಂದು ಟ್ರೇ ಡ್ರೈಯರ್ಗಳಿರುತ್ತೆ, ಇದರ ನೀವು ಎಲೆಕ್ಟ್ರಿಕಲ್ ಮಾಡ್ಕೊಬಹುದು, ಎಲೆಕ್ಟ್ರಿಕಲ್ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ, ಅದಕ್ಕೆ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ನಿಮ್ಗೆ ಕೆಳಗಡೆಯಿಂದ ಸೌದೆ ಉರಿ ಕೊಟ್ಟಾಗ ಮೇಲ್ಗಡೆ ಡ್ರೈ ಮಾಡ್ತಾರೆ. ಡ್ರೈ ಮಾಡಿದಾಗ ಅದನ್ನ ಇಷ್ಟು ಅದ್ರ ಗೊತ್ತಾಗುತ್ತೆ ನಿಮ್ಗೆ, ಒಂದು ಹದ ಬರುತ್ತೆ, ಅದು ಹದ ಬಂದಾಗ ಏನ್ ಮಾಡ್ತಾರೆ ಅದನ್ನ ತೆಗೆದು ಹೈಡ್ರಾಲಿಕ್ ಎಕ್ಸ್ಪೆಲ್ಲರ್ಗೆ ತುಂಬಿ ಅದನ್ನ ಎಕ್ಸ್ಪೆಲ್ ಮಾಡ್ತಾರೆ. ಇಲ್ಲಿ ಎಕ್ಸ್ಪೆಲ್ ಮಾಡಿದಾಗ ಆಯಿಲ್ ಅದರಲ್ಲೂ ಚೆನ್ನಾಗಿ ಬರುತ್ತೆ, ಅದ್ರಲ್ಲಿ ಏನ್ ತಪ್ಪು ಅಂತ ಏನಿಲ್ಲ, ಆದ್ರೆ ಏನಾಗುತ್ತೆ ಬಿಕಾಸ್ ಆಫ್ ಮಾಯಿಶ್ಚರ್ ಇಟ್ ಮೇ ಸ್ಪಾಯಿಲ್ ಇನ್ ಅರ್ಲಿ ಸ್ಟೇಜಸ್. ಅಷ್ಟು ಬಿಟ್ರೆ ನೀವು ಇನ್ಸ್ಟೆಂಟ್ ಕನ್ಸಂಪ್ಷನ್ ಆಗಲಿ ಅಥವಾ ನಿಮ್ಮ ಸುತ್ತಮುತ್ತ ಹಂಚ್ಕೊಂಡು ತಿನ್ಲಿಕ್ಕಾಗಲಿ ಅದರಲ್ಲಿ ಏನು ಸಮಸ್ಯೆ ಕೂಡ, ಅದರಲ್ಲೂ ಏನು ತಪ್ಪಿಲ್ಲ, ಅದು ಕೂಡ ಮಾಡಬಹುದು. ಇನ್ನೊಂದು ಮೆಥಡ್ ಬರುತ್ತೆ ಇದೇ ತರ, ಇನ್ಸ್ಟೆಡ್ ಆಫ್ ಹೀಟಿಂಗ್ ಸೌದೆ ಉರಿ ಕೊಟ್ಟಾಗ ಏನಾಗುತ್ತೆ, ಕೆಲವು ಟೈಮಲ್ಲಿ ಹೊಗೆ ಬರೋ ಚಾನ್ಸಸ್ ಇರುತ್ತೆ, ಹೊಗೆ ಬಂದಾಗ ತೆಂಗಿನಕಾಯಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡಬಹುದು, ಇನ್ನೊಂದು ಮೆಥಡ್ ಅಂದ್ರೆ ನೆಕ್ಸ್ಟ್ ಮೆಥಡ್ ಅಲ್ಲಿ ಎಲೆಕ್ಟ್ರಿಕಲ್ ಹೀಟರ್ಸ್ ಬರುತ್ತೆ. ಹೆಂಗೆ ಅಂದ್ರೆ ನೀವೇನು ಡೈರೆಕ್ಟ್ ಎಲ್ಲೂ ಹೀಟ್ ಮಾಡ್ತಿರಲ್ಲ, ಇಂಡೈರೆಕ್ಟ್ ಆಗಿ ಕಾವು ಬರ್ತಿರತ್ತೆ, ಅದರಿಂದ ಅದು ನಿಮ್ಗೆ ಎಲ್ಲೂ ಬರ್ಂಟ್ ಆಗೋದಾಗ್ಲಿ ಅಥವಾ ನೀವು ಎಲ್ಲರೂ ಆಚೆ ಬಿಟ್ಟೋದಾಗ ಅದು ಸೀಯೋದಾಗ್ಲಿ ಅಥವಾ ಒಂದು ಕಂಟು ಸ್ಮೆಲ್ ಬರೋದಾಗ್ಲಿ ಬರಲ್ಲ. ಇದು ಅಷ್ಟೇ, ಶೆಲ್ನ ತೆಗಿತಾರೆ, ಪೌಡರ್ನ ಮಾಡ್ತಾರೆ, ಪೌಡರ್ನ ಎಲೆಕ್ಟ್ರಿಕಲ್ ಟ್ರೇ ಡ್ರೈಯರ್ಗಳಿಗೆ ಹಾಕ್ತಾರೆ, ಟ್ರೇ ಡ್ರೈಯರ್ಗಳಿಗೆ ಹಾಕಿದ ಮೇಲೆ ಎಕ್ಸ್ಪೆಲ್ಲರ್ ಹಾಕ್ತಾರೆ, ಸ್ಟೇನ್ಲೆಸ್ ಸ್ಟೀಲ್ ಎಕ್ಸ್ಪೆಲ್ಲರ್ಸ್ ಬರುತ್ತೆ, ಹಲವಾರು ರೀತಿಯ ಎಕ್ಸ್ಪೆಲ್ಲರ್ಗಳು ಬರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಇರೋದ್ರಲ್ಲಿ ಸ್ವಲ್ಪ ನೀಟಾಗಿ ಮತ್ತೆ ತುಂಬಾ ಸ್ಮೂತ್ ಆಗಿ ಬರುತ್ತೆ, ಅದು ಒಂದು ಮೆಥಡ್ ಆಗುತ್ತೆ. ಇದಲ್ದಲೇ ಈಗ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಈ ಎರಡು ಪ್ರೊಸೆಸ್ ಮಾಡಿದಾಗ ಆಯಿಲ್ ಸ್ವಲ್ಪ ಕಂಜೆಂಟ್ ಸ್ಮೆಲ್ ಬರುತ್ತೆ, ಹೇಗೆಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆನಾದ್ರೂ ನಿಮ್ಗೆ ಬರ್ನ್ ಸ್ಮೆಲ್ ಸಿಗುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ ಒಂದು. ಆಮೇಲೆ ತೀರಾ ಹೈ ಟೆಂಪರೇಚರ್ ಹೋಗೋ ಚಾನ್ಸಸ್ಗಳು ಇರುತ್ತೆ, ಆದ್ರೆ ಸೆಕೆಂಡ್ ಪ್ರೊಸೆಸ್ ಅಲ್ಲಿ ನಿಮ್ಗೆ ಅಷ್ಟೊಂದು ಹೋಗಲ್ಲ, ಅಂದ್ರೆ ತೀರಾ ಏನು ಅಂದ್ರೆ ಸುಟ್ಟಂಗೆ ಎಲ್ಲೋ ನೀವು ಅಜಾಗರೂಕತೆಯಿಂದ ಅದು ಆಗ್ಬೋದು ಬಿಟ್ರೆ ಯಾರು ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ, ಯೂಸ್ ಅಜಾಗರೂಕತೆಯಿಂದ ಆಗದ ಬಿಟ್ರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬಹುದು ಅನ್ನೋದಕ್ಕೆ ಇನ್ನೊಂದು, ಆದ್ರೆ ಈ ಮೆಥಡ್ಗೆ ಸ್ವಲ್ಪ ದುಡ್ಡು ಕಾಸ್ಟ್ಲಿ ಆಗುತ್ತೆ. ಏನಂದ್ರೆ ಒಂದು ತೆಂಗಿನಕಾಯಿ ಚಿಪ್ಪನ್ನ ತೆಗಿತಾರೆ, ಚಿಪ್ಪನ್ನ ತೆಗೆದು ಆ ಟೆಸ್ಟರ್ನ ರಿಮೂವ್ ಮಾಡ್ತಾರೆ, ಟೆಸ್ಟರ್ನ ರಿಮೂವ್ ಮಾಡಿದ್ಮೇಲೆ ಪೌಡರ್ನ ಮಾಡ್ತಾರೆ, ಪೌಡರ್ನ ಮಾಡಿದ ನಂತರ ಮಿಲ್ಕ್ ಸ್ಕ್ವೀಜರ್ಸ್ಗೆ ಹಾಕ್ತಾರೆ, ಮಿಲ್ಕ್ ಸ್ಕ್ವೀಜರ್ಸ್ಗೆ ಹಾಕಿದ ನಂತರ ಕ್ಲಾರಿಫೈರ್ ಅಲ್ಲಿ ಮೂವ್ ಆಗಬೇಕು, ಒಂದು ಚೂರು ಗಸಿ ಇರಬಾರ್ದು, ಫುಲ್ ನೀಟಾಗಿ ಹೇಗೆ ಸೋಸ್ತಿರಲ್ಲ ನೀವು ಆ ಥರ ಕ್ಲಾರಿಫೈರ್ಸ್ ಅಲ್ಲಿ ಮೂವ್ ಆಗುತ್ತೆ. ಮೂವ್ ಆಗಿದ ನಂತರ ಸೆಂಟ್ರಿಫ್ಯೂಜ್ ಮಿಷಿನ್ಸ್ಗೆ ಹಾಕ್ತೀವಿ, ಆ ಸೆಂಟ್ರಿಫ್ಯೂಜ್ ಮಿಷಿನ್ಗೆ ಹಾಕಿ ಅದನ್ನ ಸೆಂಟ್ರಿಫ್ಯೂಜ್ ಮಾಡಿದಾಗ ಮಾಯಿಶ್ಚರ್ ಟೆಂಪರೇಚರ್ ಇರುತ್ತೆ ಆಕ್ಚುಲಿ, ಅದೇ ಪ್ರೊಸೆಸ್ ಅಲ್ಲಿ ಕಳಿಸ್ತೀವಿ ನಾವು ಆಯಿಲ್ ಮಿಲ್ಕ್ ನ ಸೆಂಟ್ರಿಫ್ಯೂಜ್ಗೆ. ಸೊ ಆ ಸೆಂಟ್ರಿಫ್ಯೂಜ್ ಮಿಷಿನರೀಸ್ಗೆ ಹಾಕಿದಾಗ ನಿಮ್ಗೆ ಕ್ರೀಮ್ ಒಂದ್ ಕಡೆ ಸಪರೇಟ್ ಆಗುತ್ತೆ, ವಾಟರ್ ಒಂದ್ ಕಡೆ ಸಪರೇಟ್ ಆಗುತ್ತೆ. ವಾಟರ್ ಅಂದ್ರೆ ಏನಿಲ್ಲ, ನೀವು ನೀರ್ ಹೇಗಿರುತ್ತೆ ಹಾಗೆ ಬರುತ್ತೆ, ನೀರ್ ಸಪರೇಟ್ ಆಗುತ್ತೆ, ನೀರ್ ತರನೇ ಇರುತ್ತೆ, ಹೌದು ಹೌದು, ಕಂಪ್ಲೀಟ್ ಅದ್ರಲ್ಲಿ ಏನು ಆಯಿಲ್ ಇರೋದೇ ಇಲ್ಲ. ಸೊ ಅದು ಸಪರೇಟ್ ಆಗುತ್ತೆ, ಆ ಸಪರೇಟ್ ಆದ ಮೇಲೆ ಕ್ರೀಮ್ ಬರುತ್ತೆ, ಕ್ರೀಮ್ ನ ಅಗೇನ್ ವಿ ವಿಲ್ ಸ್ಟೋರ್ ಇಟ್ ಫಾರ್ 2 hours, ಯಾಕೆಂದ್ರೆ ಸೆಟ್ ಮಾಡ್ಕೊಳ್ಳೋ ಅಷ್ಟೊಳಗೆ ಬೇಕಾಗುತ್ತೆ, ಒಂದು 2 hours ತಗೊಳುತ್ತೆ. ಆ ಕ್ರೀಮ್ನ ನಾವು ಮತ್ತೆ ಸೆಂಟ್ರಿಫ್ಯೂಜ್ ಮಾಡಿದಾಗ ನಿಮಗೆ ಫೈನೆಸ್ಟ್ ಕ್ವಾಲಿಟಿ ಆಫ್ ಆಯಿಲ್ ಬರುತ್ತೆ, ವಿತ್ ಕಂಟ್ರೋಲ್ಡ್ ಮಾಯಿಶ್ಚರ್ ಆಯಿಲ್ ಬಂದೇ ಬರುತ್ತೆ. ಅದೇನಾಗಿರುತ್ತೆ ನಿಮ್ಗೆ ಆ ಆಯಿಲ್ ಫ್ರಾಗ್ರೆನ್ಸ್ ಹೇಗಿರುತ್ತೆ ಅಂದ್ರೆ, ತೆಂಗಿನಕಾಯಿನ ನೀವು ಈ ತರ ಪ್ರೆಸ್ ಮಾಡಿದಾಗ ಆ ತೆಂಗಿನಕಾಯಿ ಫ್ರಾಗ್ರೆನ್ಸ್ ಹೇಗಿರುತ್ತೆ ಅದೇ ರೀತಿಯಲ್ಲಿ ಸೆಂಟ್ರಿಫ್ಯೂಜ್ ಮೆಥಡ್ ಅಲ್ಲಿ ಬರುತ್ತೆ. ಅದು ನಿಮ್ಗೆ ಕುಡಿಲಿಕ್ಕೂ ತುಂಬಾ ಇಷ್ಟ ಆಗುತ್ತೆ, ನಾವು ಅದೇ ಮೆಥಡ್ ಮಾಡ್ತಿರ್ಬೋದು. ನಾನು ನಿಮ್ಗೆ ಡಿಫ್ರೆನ್ಸ್ ಹೇಳ್ಬೇಕಾದ್ರೆ, ಆ ಸೆಂಟ್ರಿಫ್ಯೂಜ್ ಮೆಥಡ್ ಕುಡಿಬೇಕಾದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಯಾರಿಗೆ ಆಗ್ಲಿ ಇವತ್ತು ನಾವು ಹೇಗೆ ಇಷ್ಟಪಡ್ತೀವಿ ಅಂದ್ರೆ, ಅದು ಕುಡಿಲಿಕ್ಕೆ ಇಷ್ಟನೂ ಆಗ್ಬೇಕು, ಅದು ಸಂಕಟನೂ ಆಗಬಾರ್ದು, ಜೊತೆಗೆ ಈಸಿ ಡೈಜೆಸ್ಟ್. ಇಷ್ಟು ಮೆಥಡ್ಗಳಲ್ಲಿ ಆಯಿಲ್ನ ಮಾಡ್ತಾರೆ. ಸೊ ಇಲ್ಲಿ ಜನಗಳ ಕನ್ಫ್ಯೂಷನ್ ಏನಂದ್ರೆ, ಈ ಮೆಥಡ್ ಸರಿ, ಈ ಮೆಥಡ್ ಸರಿ, ಈ ಮೆಥಡ್ ಸರಿ ಅಂತ ನಿಮ್ ನಿಮ್ಮಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಖಂಡಿತ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಮಾಡಿದ್ರು ನಿಮ್ಗೆ ಆಯಿಲ್ ಇಂಪಾರ್ಟೆಂಟು, ಎಷ್ಟು ಪ್ರಮಾಣದಲ್ಲಿ ತಿಂತೀರ ಅನ್ನೋದು ಇಂಪಾರ್ಟೆಂಟು. ಹಾಗಂತ ಇದು ಕೆಟ್ಟದ್ದು ಅಂತ ಎಲ್ಲೂ ಇಲ್ಲ, ಎಲ್ಲರೂ ಉತ್ತಮ ರೀತಿಯ ಆಯಿಲ್ಗಳನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಟ್ಸ್ ಆಲ್ ಡಿಪೆಂಡಿಂಗ್ ಅಪ್ಪ ನಾವು ಪ್ರೊಸೆಸ್ ಫಾಲೋ ಮಾಡಬೇಕಾದ್ರೆ, ಜಾಸ್ತಿ ದುಡ್ಡು ಏನು ಕೊಡ್ತೀವಿ ಅಂದಾಗ ಕಂಟ್ರೋಲ್ಡ್ ಮಾಯಿಶ್ಚರ್ ಇದೆ, ಅದರದೇ ಆದ ಪ್ರೊಸೆಸ್ನ ನಾವು ನಾರ್ಮ್ಸ್ನ ಫಾಲೋ ಮಾಡ್ತೀವಿ. ಸೆಂಟ್ರಿಫ್ಯೂಜ್ ಮಾಡಿದಾಗ ಅದರದೇ ನಾರ್ಮ್ಸ್ಗೆ ಬರುತ್ತೆ, ಯಾಕೆಂದ್ರೆ ಇಲ್ಲಾಂದ್ರೆ ಆಯಿಲ್ ಔಟ್ಪುಟೇ ಬರಲ್ಲ ಅದು. ಈಗ ಎಣ್ಣೆ ಉತ್ಪಾದನೆಯನ್ನ ಮಾಡಬೇಕು, ಅದರಲ್ಲೂ ಕೂಡ ತೆಂಗಿನ ಎಣ್ಣೆಯನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ರಿ, ಅದನ್ನ ಹಂತ ಹಂತವಾಗಿ ಹೇಗೆ ಅನುಷ್ಠಾನ ಮಾಡ್ತಾ ಬಂದ್ರಿ, ಯಾರ್ಯಾರು ನಿಮಗೆ ನೆರವಾದ್ರು? ಇದರಲ್ಲಿ ಸಾಕಷ್ಟು ಜನ ನೆರವಾಗಿದ್ದಾರೆ, ನನ್ನ ಸ್ನೇಹಿತನ ತಂದೆ ತಾಯಿ ಆಗಿರ್ಬೋದು, ಮತ್ತೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ರಿಲೇಟಿವ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಯಾರನ್ನು ಭಯೋ ಆಗಿಲ್ಲ. ಇವತ್ತು ಇಲ್ಲ ಅವ್ರ ಸಹಾಯಕ್ಕೆ ಬರಲಿಲ್ಲ, ಇವ್ರ ಖಂಡಿತ ಅವರಲ್ಲಿ ಅನುಕೂಲ ಇದ್ದ ಪರಿಸ್ಥಿತಿಯಲ್ಲಿ ನಮ್ಗೆ ಕೊಟ್ಟಿರೋರು ಇದ್ದಾರೆ ಅಥವಾ ಸಪೋರ್ಟ್ ಮಾಡಿರೋರು ಇದ್ದಾರೆ, ಬಟ್ ಎಲ್ಲೂ ಯಾರು ಏನ್ ಕೆಡ್ಕೇನ್ ಬಯಸಲಿಲ್ಲ ನಮ್ಗೆ, ಅದೊಂದು ಬಹಳ ಖುಷಿ ಇದೆ. ನಾನು ಎಲ್ಲರಿಗೂ ಆದವರೆಗೂ ಇಲ್ಲಿಂದ ಧನ್ಯವಾದಗಳನ್ನ ತಿಳಿಸಿ ಬಹಳ ಖುಷಿ ಪಡ್ತೀನಿ. ಒಂದು ಊಟ ಮಾಡಬೇಕಾದ್ರೆ ಪಲ್ಯ ಹೇಗಿರುತ್ತೆ, ಉಪ್ಪು ಹೇಗಿರುತ್ತೆ, ಸ್ವೀಟ್ ಹೇಗಿರುತ್ತೆ, ಆಮೇಲೆ ಅನ್ನ ಸಾಂಬಾರ್ ಹೇಗೆ ಬರುತ್ತೆ, ಅದೇ ರೀತಿಯಲ್ಲಿ ನೀವು ಬಿಸ್ನೆಸ್ ರನ್ ಮಾಡಬೇಕು, ಸ್ಲ್ಯಾಬ್ ವೈಸ್ ಅಲ್ಲೇ ರನ್ ಮಾಡಬೇಕು. ನಾವೇನು ಅನ್ಕೊಂಡಿದ್ವಿ ಬರೀ ತೆಂಗಿನೆಣ್ಣೆ ಮಾತ್ರ ಪ್ರಾಡಕ್ಟ್ ಮೂವಲ್ಲಿದೆ, ತೆಂಗಿನೆಣ್ಣೆ ಮಾಡಿದ್ಮೇಲೆ ಬೈ ಪ್ರಾಡಕ್ಟ್ಗಳನ್ನ ಮರ್ತ್ಬಿಟ್ವಿ. ತೆಂಗಿನೆಣ್ಣೆಯಿಂದ ಬೈ ಪ್ರಾಡಕ್ಟ್ಗಳನ್ನ ಎಷ್ಟೋ ಬೈ ಪ್ರಾಡಕ್ಟ್ಗಳನ್ನ ಮಾಡ್ಬೋದು, ನಾವು ಅದನ್ನು ಕಾನ್ಸಂಟ್ರೇಟೇ ಮಾಡಲಿಲ್ಲ. ಎಷ್ಟೋ ವಿಚಾರಕ್ಕೆ ಈ ಪ್ರೋಸೆಸ್ನ ಈ ಥರ ಮಾಡಬೇಕಾದ್ರೆ ನಮ್ಮ ತಪ್ಪು ತಿಳುವಳಿಕೆಯಿಂದ ನಾವು ಕೂಡ ಲಾಸನ್ಗಳನ್ನ ಅನುಭವಿಸಿದ್ವಿ. ನಮಗೆ ಡಾಕ್ಟರ್ ಸತೀಶ್ ಚಂದ್ರ ಅಂತ ಬ್ಯಾಂಗ್ಳೂರಲ್ಲಿರ್ತಾರೆ, ಅವರು ನಮಗೆ ಇದನ್ನ ಹೆಲ್ಪ್ ಮಾಡಿ, ಅಲ್ಲಿ ಇಲ್ಲ ಬೈ ಪ್ರಾಡಕ್ಟ್ಗಳನ್ನ ಮಾಡಬೇಕು, ಸ್ಲ್ಯಾಬ್ ವೈಸ್ ಅಲ್ಲಿ ಮಾಡಬೇಕು, ಯು ಹ್ಯಾವ್ ಎನಫ್ ಸ್ಪೇಸ್ ಅಂಡರ್ ಎ ಸೇಮ್ ರೂಫ್ ಅಂಡರ್ ಎ ಸೇಮ್ ರೆಂಟ್ ಯು ನೀಡ್ ಟು ಕ್ರಿಯೇಟ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಆರ್ ಎಲ್ಸ್ ಯು ವಿಲ್ ಗೆಟ್ ಎ ಫೇಲ್ಯೂರ್ ಅಂತ ಹೇಳಿದಾಗ ನಾವೇನ್ ಮಾಡಿದ್ವಿ, ಆಗ ಕೊಬ್ಬರಿ ಎಣ್ಣೆಗೂ ಸಹ ಬೇರೆ ಮಿಷನರಿಸ್ ತಗೊಂಡ್ವಿ, ಮತ್ತೆ ಬೇರೆ ಬೇರೆ ಕಡಲೆಕಾಯಿ ಎಣ್ಣೆಗೂ ಬೇರೆ ಮಿಷನರಿಸ್ ತಗೊಂಡ್ವಿ. ಆದ್ರೆ ಇಲ್ಲಿ ಮೇಜರ್ ಇಂಪಾರ್ಟೆಂಟ್ ಏನಾಗುತ್ತೆ, ಒಂದಕ್ಕೊಂದು ಆಯಿಲ್ ಮಿಕ್ಸ್ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಏನ್ ಮಾಡಿದ್ವಿ, ತೆಂಗಿನೆಣ್ಣೆ ಸಪರೇಟ್ ಆಗಿ ಇಟ್ವಿ. ಇವಾಗ ಈಗ ನಮ್ದೊಂದು ಹೊಸ ಫ್ಯಾಕ್ಟ್ರಿ ಓಪನ್ ಆಗ್ತಿದೆ, ಅಲ್ಲಿ ತೆಂಗಿನೆಣ್ಣೆ ಬಿಟ್ಟರೆ ನಿಮ್ಗೆ ಏನು ಸಿಗಲ್ಲ, ಏನು ಸಿಗಲ್ಲ. ತೆಂಗಿನೆಣ್ಣೆ ತೆಂಗಿನೆಣ್ಣೆ ಪ್ರಾಡಕ್ಟ್ಸ್ಗಳು ಬಿಟ್ಟರೆ ಲೋ ಫ್ಯಾಟ್ ಡಿಸಿಕೇಟೆಡ್ ಕೊಕೊನಟ್ ಪೌಡರ್ ಆಗಿರ್ಬೋದು, ಹೈ ಫ್ಯಾಟ್ ಡಿಸಿಕೇಟೆಡ್ ಕೊಕೊನಟ್ ಪೌಡರ್ ಆಗಿರ್ಬೋದು, ಕೊಕೊನಟ್ ಶುಗರ್ ಆಗಿರ್ಬೋದು, ಕೊಕೊನಟ್ ಶುಗರ್ ನಾವು ಮಾಡ್ಲಿಕ್ಕಾಗಲ್ಲ, ಈಗ ಔಟ್ಸೋರ್ಸ್ ಮಾಡ್ಕೋತೀವಿ. ಸೊ ತೆಂಗಿನ ಪ್ರಾಡಕ್ಟ್ ಮಾತ್ರ ಸಿಗುತ್ತೆ ಬಿಟ್ಟರೆ, ತೆಂಗಿನೆಣ್ಣೆ ತೆಂಗಿನಕಾಯಿದು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಸೊ ಇನ್ನೊಂದು ಫ್ಯಾಕ್ಟ್ರಿ ಏನು ಮಾಡಿದ್ದೀವಿ, ಇವಾಗ ಸ್ಪ್ಲಿಟ್ ಮಾಡಿದ್ದೀವಿ, ಕೊಬ್ಬರಿಗೆ ಸಪ್ರೇಟು, ಮಿಕ್ಸ್ ಆಗ್ಬಾರ್ದು ಯಾವುದೊಂದು. ಒಬ್ಬೊಬ್ರಿಗೆ ಒಂದೊಂದು ಅಲರ್ಜಿ ಇರುತ್ತೆ, ಏನು ಓ ಏನಾಗ್ಬಿಡುತ್ತೆ ಇದ್ರಂತ, ಅಲರ್ಜಿ ಒಬ್ಬೊಬ್ರಿಗೆ ಒಬ್ಬೊಬ್ರದ್ದು ಒಂದೊಂದು ಅಲರ್ಜಿ ಇರುತ್ತೆ. ಕೆಲವರಿಗೆ ಕಡಲೆಕಾಯಿ ಉಪಯೋಗಿಸಿದ ಅಲರ್ಜಿ ಆಗುತ್ತೆ, ಕೆಲವರಿಗೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿದ ಅಲರ್ಜಿ ಆಗುತ್ತೆ, ಕೆಲವರಿಗೆ ತೆಂಗಿನೆಣ್ಣೆ ಉಪಯೋಗಿಸಿದ ಅಲರ್ಜಿ ಆಗುತ್ತೆ. ಸೊ ಇದು ಯಾವುದು ಮಿಕ್ಸಪ್ ಆಗಬಾರ್ದು ಕಾರಣಕ್ಕೆ ನಾವು ಸಪ್ರೇಟ್ ಮಾಡ್ಕೊಂಡ್ವಿ. ಇನಿಷಿಯಲ್ ನಾವು ಕೂಡ ತಪ್ಪು ಮಾಡಿದ್ವಿ, ನೀವು ಕೇಳಿದ್ರಿ ಇವಾಗ ತೆಂಗಿನೆಣ್ಣೆ ಯಾಕೆ ಉಪಯೋಗಿಸಿ ಮಾಡಿದ್ರಿ ಅಲ್ಲ, ತೆಂಗಿನೆಣ್ಣೆನೂ ಕೂಡ ಮಾಡಿದ್ವಿ, ಅದ್ರ ಜೊತೆಗೆ ಇನಿಷಿಯಲಿ ನಾವು ಬೇರೆ ಪ್ರಾಡಕ್ಟ್ಸ್ ತಗೊಂಡ್ವಿ. ಈಗ ನಮ್ದೇ ಆದ ಒಂದು ಮಾರ್ಕೆಟಿಗೆ ಸಿಕ್ಕಿದ ನಂತರ ಅವ್ರು ಆಡಿಟಿಗೆ ಬರ್ತಾರೆ, ಅದನ್ನೆಲ್ಲ ಎನ್ಕ್ವೈರಿ ಮಾಡಿದಾಗ ಆಗ ನಮ್ದು ಒಂದು ಬೆಳವಣಿಗೆ ಬಂದು ನಮ್ಗೆ ಆರ್ಡರ್ ಇದೆ ಅಂತ ಹೇಳಿದಾಗ ನಾವು ತೆಂಗಿನೆಣ್ಣೆ ಸಪ್ರೇಟ್ ಆಗಿ ಮಾಡ್ಕೊಂಡು ಪರ್ಫೆಕ್ಟ್ ಕಂಡೀಷನ್ಸ್ ಹಾಕ್ತಾರೆ, ಇಷ್ಟೇ ಬೇಕು, ಇದೇ ಕ್ವಾಲಿಟಿ ಬೇಕು, ಇಷ್ಟೇ ಮೈಕ್ರೋಬಿಯಲ್ ಕಂಟ್ರೋಲ್ ಇರಬೇಕು, ಇಷ್ಟೇ ಮಾಯಿಶ್ಚರ್ ಇರಬೇಕು, ಏನು ಫಾರಿನ್ ಪಾರ್ಟಿಕಲ್ಸ್ ರಿಫ್ಲೆಕ್ಟ್ ಆಗಬಾರ್ದು, ಇಷ್ಟೊಂದು ಆಪ್ಸ್ ಇದ್ದಾಗ ನಾನು ಮೇಂಟೈನ್ ಮಾಡಲೇಬೇಕು ಬಲ್ಕ್ ಆರ್ಡರ್ ಇದ್ದಾಗ ಅಂದಾಗ ನಾನು ಅದನ್ನು ಸಪ್ರೇಟ್ ಮಾಡಿದೆ. ಸೊ ಆವಾಗ ನಿಮಗೆ ಕ್ವಾಲಿಟಿ ಆಫ್ ದ ಆಯಿಲ್ ಬಂದೇ ಬರುತ್ತೆ. ಇದ್ರ ಜೊತೆಗೆ ನೀವು ಕೇಳ್ಬೋದು, ಇಷ್ಟೆಲ್ಲ ಆಯಿಲ್ ಮಾಡ್ಬೇಕಾದ್ರೆ ಹೆಂಗೆ ಬಲ್ಕ್ ಪ್ರೊಡಕ್ಷನ್ಸ್ ಮಾಡ್ತೀವಿ? ಖಂಡಿತ ನಾವು ಚಿಕ್ಕದ್ರಲ್ಲೇ ಮಾಡಿದ್ದು, ನಾವೆಲ್ಲೂ ಬೀರ ಬಲ್ಕ್ ಮಾಡೋಕ್ಕಾಗಲ್ಲ, ಒಂದೇ ಮಿಷನರೀಸ್ ಎಲ್ಲ. ಸೊ ಇವಾಗ ಇವಾಗ ನಮಗೆ ಆರ್ಡರ್ಸ್ ಸಿಕ್ಕಿದ ನಂತರ ಒಂದೊಂದಕ್ಕೆ ಒಂದೊಂದು ಎಕ್ವಿಪ್ಮೆಂಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೀವಿ. ಯಾಕೆಂದ್ರೆ ಗೊತ್ತು, ಸ್ಟಾರ್ಟಿಂಗಲ್ಲಿ ಹಲವಾರು ರೀತಿ ಕೈ ಸುಟ್ಕೊಂಡಿದ್ದೀವಿ ನಾವು, ತಿಳ್ಕೊಳ್ಳಿಕ್ಕೆ ಸುಮಾರು ಖರ್ಚು ಮಾಡಿದ್ದೀವಿ. ಹೇಗೆ ಅಂದರೆ ಈಗ ಕಾಲೇಜಲ್ಲಿ ದುಡ್ಡು ಕೊಟ್ಟು ಹೇಗೆ ನಾವು ಕಲೀಲಿಕ್ಕೆ ಹೋಗ್ತೀವಿ, ಈ ಇಂಡಸ್ಟ್ರಿಗೆ ಬಂದಾಗಲೂ ನಾವು ಕೈಯಿಂದ ದುಡ್ಡು ಹಾಕಿ ಕಲಿತಾ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಮರ್ಯಾದೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಜೀವನ ಮಾಡಬೇಕಲ್ಲ, ಕಾಲೇಜಲ್ಲಿ ಹುಡುಗಾಟಿಕೆ ಇರುತ್ತೆ. ಇವಾಗ ಇಲ್ಲಿ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ, ಸಾಲ ಇರುತ್ತೆ, ಮತ್ತು ಏನೋ ಖರ್ಚು ಮಾಡ್ತಿದ್ದೀವಿ ಅಂದಾಗ ಅಲ್ಲಿಂದ ವಾಪಸ್ ತೊಗೊಳ್ಳೇಬೇಕು ಅಂದಾಗ ಇದು ಶುರು ಮಾಡಿದಾಗ ಇವಾಗ ಏನು ಮಾಡ್ತಿದ್ವಿ, ಸಪ್ರೇಷನ್ ಮಾಡಿಬಿಟ್ಟಿದ್ವಿ. ಯಾವುದಾದ್ರೂ ಬಲ್ಕ್ ಆರ್ಡರ್, ಈಗ ಫಾರ್ ಎಕ್ಸಾಂಪಲ್ ಈಗ ಕೇಳ್ಬೋದು ಯಾವ ಥರ ಸಪ್ರೇಷನ್ ಮಾಡಿದ್ದೀರಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಬಲ್ಕ್ ಆರ್ಡರ್ ಬರುತ್ತೆ, ಇವಾಗ ನನಗೊಂದು 5 ಟನ್ ತೆಂಗಿನೆಣ್ಣೆ ಬರ್ಬೋದು ಅಥವಾ 5 ಟನ್ ಕೊಬ್ಬರಿ ಎಣ್ಣೆ ಬರ್ಬೋದು. 5 ಟನ್ ಕೊಬ್ಬರಿ ಎಣ್ಣೆ ಅಥವಾ 5 ಟನ್ ತೆಂಗಿನೆಣ್ಣೆ ನಿಮ್ಮಲ್ಲಿ ತಗೋಬೇಕಾದ್ರೆ ಅಥವಾ 10 ಟನ್ ತಗೋಬೇಕಾದ್ರೆ ಮೊದಲನೇ ಪ್ರಾಮಿನೆನ್ಸ್ ಏನು ನಿಮ್ಮದು? ಸೆಲ್ಫ್ ಲೈಫ್ ಮೊದಲನೇ ಪ್ರಾಮಿನೆಂಟ್ ಆಗಿದೆ. ಹೌದು, ಆ ಸೆಲ್ಫ್ ಲೈಫ್ ಪ್ರಾಮಿನೆಂಟ್ ಆದಾಗ ನಿಮಗೆ ಅದರಲ್ಲಿ ಆಯಿಲ್ ಅಲ್ಲಿ ಇರುವಂತಹ ಗುಣಗಳನ್ನ ನಾವು ಏನು ಅಂತ ನೋಡಬೇಕು. ಫಸ್ಟ್ ಸೆಲ್ಫ್ ಲೈಫ್ ಟೆಸ್ಟ್ ಮಾಡ್ಲಿಕ್ಕೆ ನೀವು ಮಾಯಿಶ್ಚರ್ ಟೆಸ್ಟ್ ನ ಮಾಡ್ತೀವಿ. ಮಾಯಿಶ್ಚರ್ ಕಂಟ್ರೋಲ್ ಆಗಿತ್ತು ಅಂದ್ರೆ ಆಯಿಲ್ ಮೊದಲನೇ ಸತಿ ಗೆಲ್ತು. ಎರಡನೇದು ಫಾರಿನ್ ಪಾರ್ಟಿಕಲ್ಸ್ ಯಾವುದು ಇಲ್ಲ ಅಥವಾ ಕೆಮಿಕಲ್ ಯಾವುದು, ಅಲ್ಲಿಗೆ ಆಯಿಲ್ ಕ್ಲಿಯರ್ ಆಯ್ತು, ಚೆನ್ನಾಗಿದೆ ಅಂತ. ಸೊ ಆಯಿಲ್ ಡಿಹೈಡ್ರೇಷನ್ ಅಂತ ಕರಿತೀವಲ್ಲ, ಆಯಿಲ್ ಅಲ್ಲಿ ಮಾಯಿಶ್ಚರ್ ತೆಗೆದು ನೀವೇನೇ ಪ್ರೊಸೆಸ್ ಮಾಡಿದಾಗ ಕೆಲವು ಮಾಯಿಶ್ಚರ್ ಪಾರ್ಟಿಕಲ್ ಇದ್ದೇ ಇರುತ್ತೆ, ಐದರ್ ಇನ್ ಸೆಂಟ್ರಿಫ್ಯೂಜ್, ಐದರ್ ವಾಟ್ ಎವರ್ ದ ಮೆಥಡ್. ಅದಕ್ಕೆ ಕೆಲವು ಸ್ಟೀಮ್ ಜಾಕೆಟೆಡ್ ವೆಸಲ್ಸ್ ಗಳು ಬರುತ್ತೆ, ಅದರಲ್ಲಿ ಆಯಿಲ್ನ ಇಟ್ಟು ನೀವು ಮಾಯಿಶ್ಚರ್ನ ಒಂದು ತೆಗಿಬಹುದು, ಅಥವಾ ವ್ಯಾಕ್ಯೂಮ್ ಡಿಹೈಡ್ರೇಟರ್ಸ್ ಅಂತ ಬರುತ್ತೆ, ಅದರಲ್ಲಿ ತೆಗಿಬಹುದು. ಆ ಪ್ರೋಸೆಸ್ ಗಳಿಗೆ ನೀವು ಹಲವಾರು ರೀತಿಯ ದುಡ್ಡುಗಳನ್ನ ಖರ್ಚು ಮಾಡಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಎಕ್ವಿಪ್ಮೆಂಟ್ ಕಾಸ್ಟ್ ಗಳು ಜಾಸ್ತಿ ಆಗುತ್ತೆ. ಹೋಗ್ತಾ ಹೋಗ್ತಾ ನೀವು ಬೆಳೀತಾ ಬೆಳೀತಾ ಬೆಳವಣಿಗೆಯಲ್ಲಿ ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕಿಂತ ಪ್ರಿಸಿಷನ್ ಜಾಸ್ತಿ ಕೊಡಬೇಕಾಗುತ್ತೆ. ಅದರದೇ ಅದು ಒಂದು ಮಿನಿ ಲ್ಯಾಬ್ ಸೆಟ್ಅಪ್ಸ್ ಬೇಕಾಗುತ್ತೆ. ಅಲ್ಲಿ ನೀವುಗಳು ಟೆಸ್ಟ್ ಮಾಡಿದ ನಂತರ ನೀವು ಕಾನ್ಫಿಡೆಂಟ್ ಅಲ್ಲಿ ಮೂವ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವತ್ತು ಈಗ ಸಣ್ಣ ಪ್ರಮಾಣದಲ್ಲಿ ಕೇಳುವ, ನೀವೇನು ಕೆಮಿಕಲ್ ಹಾಕಿಲ್ವಾ, ಸೊ ಹಲವಾರು ರೀತಿಯಲ್ಲಿ ಮಾತಾಡ್ತಾರೆ, ಓ ಇದಕ್ಕೇನೋ ಹಾಕಿರ್ತಾರೆ, ಕಡಿಮೆ ರೇಟಿಗೆ ಕೊಟ್ಟಾಗ ಕೇಳ್ತಾರೆ ಓ ಏನೋ ಆಗಿರುತ್ತೆ. ಆ ಟೈಮಲ್ಲಿ ನಾವು ನಮ್ಮಲ್ಲಿ ಲ್ಯಾಬ್ ಸೆಟ್ಅಪ್ ಇದೆ, ತಗೊಳ್ಳಿ ಸರ್, ನೀವು ಏನು ನಾವು ಆಯಿಲ್ ಕೊಡಿ ತಗೊಳ್ಳಿ, ನೀವು ಇಲ್ಲ ಚೆಕ್ ಮಾಡ್ಕೊಳ್ಳಿ. ಒಂದು ಬಲ್ಕ್ ಆರ್ಡರ್ಸ್ ಅಲ್ಲಿ ಹೋದಾಗ ನಮಗೆ ಮಾತುಕತೆ ಯಾರು ನಡೆಯೋದಿಲ್ಲ. ನಮ್ಮಲ್ಲಿ ಮೊದಲನೇ ಕೇಳೋದು ಪ್ರೈಸ್ ಏನು, ಅದಾದ್ಮೇಲೆ ಆಯಿಲ್ ಸ್ಯಾಂಪಲ್ ಕಳಿಸಿ, ಆಯಿಲ್ ಸ್ಯಾಂಪಲ್ ಟೆಸ್ಟ್ ಆಗುತ್ತೆ, ಟೆಸ್ಟ್ ಆದ್ಮೇಲೆ ಓಕೆ ಮಾಡಿದ್ರೆ ಆಯಿಲ್ ಸ್ಯಾಂಪಲ್ಸ್ ಕಳಿಸ್ತೀವಿ. ಈಗ ಕಂಪಲ್ಸರಿ ಟೆಸ್ಟ್ ಹಾಕಿ ನಮ್ಗೆ ಗ್ಯಾರಂಟಿ ಇರುತ್ತೆ ಕೊಟ್ಟಾಗ. ಸೊ ಅದಾದ್ಮೇಲೆ ಸ್ಯಾಂಪಲ್ ಟೆಸ್ಟ್ ಹೋಗಿ ಆದ್ಮೇಲೆ ಕೂಡ ಒರಿಜಿನಲ್ ಪ್ರೊಡಕ್ಷನ್ ಆದ್ಮೇಲೆ ಮತ್ತೆ ಟೆಸ್ಟ್ ತಗೋತಾರೆ, ರ್ಯಾಂಡಮ್ ಟೆಸ್ಟ್ ತಗೋತಾರೆ. ಸೊ ಅವಾಗ ನೀವೇನೇ ಮಾತಲ್ಲಿ ಹೇಳಿದ್ರು ನಂಬಲ್ಲ ಅವರು, ಅಲ್ಟಿಮೇಟ್ಲಿ ರಿಪೋರ್ಟ್ ಹ್ಯಾಸ್ ಟು ಪ್ರೂವ್. ಸೊ ಹಾಗಾಗಿ ದೊಡ್ಡ ಪ್ರಮಾಣಕ್ಕೆ ಹೋದಾಗ ಸರ್, ನಾವು ಬಹಳ ಚಿಕ್ಕವ್ರು ಸರ್, ನಮ್ದು ಇವತ್ತು ಹೆಚ್ಚು ಕಮ್ಮಿ ಒಂದು 4,000 ತೆಂಗಿನಕಾಯಿ ಮಾಡಬಹುದು ಎರಡು ಫ್ಯಾಕ್ಟರಿಯಿಂದ. ಎಷ್ಟು ಎಣ್ಣೆ ಸಿಗುತ್ತೆ ಅದರಲ್ಲಿ? ಇಷ್ಟೇ ಬರುತ್ತೆ ಅಂತ ಹೇಳುವ, ಸೀಸನ್ ವೈಸ್ ಅಲ್ಲಿ ಡಿಪೆಂಡ್ ಆಗುತ್ತೆ. ಹೌದು, ಗುಣಮಟ್ಟದ ಮೇಲೆ ತೆಂಗಿನಕಾಯಿ ಗುಣಮಟ್ಟದಲ್ಲೂ ಹೋಗುತ್ತೆ, ನಾವು ಯಾವ ಪ್ರೊಸೆಸ್ ಫಾಲೋ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಸೆಂಟ್ರಿಫ್ಯೂಜ್ ಮೆಥಡ್ ಅಂತ ಹೇಳಿದೆ, ತೆಂಗಿನಕಾಯಿ ಹಾಲಲ್ಲಿ ಎಣ್ಣೆ ತೆಗೆಯುತ್ತೆ. ತೆಂಗಿನಕಾಯಲ್ಲಿ ಎಣ್ಣೆ ತೆಗಿಬೇಕಾದ್ರೆ ಅಲ್ಲಿ ನಿಮಗೆ ಮಿನಿಮಮ್ ಆವರೇಜ್ 600 grams ಕೋಕೋನಟ್ ಆಗಿ ಒಂದು 15-16, ಸಮಟೈಮ್ಸ್ ಇಟ್ ಮೇ ಟೇಕ್ಸ್ ಅರೌಂಡ್ 18 ಕೋಕೋನಟ್ಸ್. ಸೊ ಇದ್ರ ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹೇಳಿದೆ ಎಕ್ಸ್ಪೆಲ್ಲರ್ ಮೆಥಡ್ ಅಲ್ಲಿ ತೆಗಿಬೇಕಾದ್ರೆ ಈ ನಮ್ದು ಇನ್ನೊಂದು ಫ್ಯಾಕ್ಟರಿ ಏನಿದೆ ಆ ಪ್ರೊಸೆಸ್ ಅಲ್ಲಿ ತಗೋಬೇಕು, ವಿಲ್ ಗೆಟ್ ಇಟ್ ಅರೌಂಡ್ 9-11 ಕೋಕೋನಟ್ಸ್ ಅಲ್ಲಿ ನಿಮ್ಗೆ 1 liter ಆಯಿಲ್ ಕಪಲ್ಸರಿ ಬಂದೇ ಬರುತ್ತೆ. ಸೊ ಇದ್ರ ಮೇಲೆ ನಿಂತಿದೆ ಸರ್. ಎಣ್ಣೆಯನ್ನ ಉತ್ಪಾದನೆಯನ್ನೇನೋ ಮಾಡ್ಬಿಡ್ತೀರಿ, ಆದ್ರೆ ಮಾರಾಟ ಮಾಡೋ ಅಂತದ್ದು ಒಂದು ದೊಡ್ಡ ಸವಾಲು, ಅದರಲ್ಲೂ ತೆಂಗಿನ ಎಣ್ಣೆ ಮಾರಾಟ ಮಾಡೋ ಅಂತದ್ದು ಇನ್ನೂ ದೊಡ್ಡ ಸವಾಲು. ಇದನ್ನ ಹೇಗೆ ನಿಭಾಯಿಸ್ತಿದ್ದಾರೆ? ನನಗೆ ಈ ವಿಚಾರದಲ್ಲಿ ಬಹಳ ಅದೃಷ್ಟ ಅಂದ್ರೆ ನನಗೆ ಲೋಕಲ್ ಫಾರ್ಮರ್ಸ್ ಬಹಳ ಸಪೋರ್ಟ್ ಮಾಡಿದ್ರು. ಈಗ ಫ್ಯಾಕ್ಟ್ ನೀವು ಹೇಳಿದ್ರೆ ತೆಂಗಿನ ಎಣ್ಣೆ ಮಾರೋದು ಬಹಳ ಕಷ್ಟ ಇದೆ. ಹೌದು, ಇನಿಷಿಯಲಿ ಮಾರೋದು ಬಹಳ ಕಷ್ಟ, ಮಾರ್ಕೆಟಿಂಗ್ ಹುಡ್ಕೋದಕ್ಕೆ ಟೈಮ್. ಈ ಟೈಮಲ್ಲಿ ಜಾಬ್ ವರ್ಕ್ನ ಶುರು ಮಾಡಿದ್ವಿ. ಈಗ ನಮ್ಮಲ್ಲಿ ಲೋಕಲಲ್ಲಿ ಯಾರಾದರೂ ತೆಂಗಿನಕಾಯಿ ತಂದುಕೊಟ್ರೆ, ಫಾರ್ ಎಕ್ಸಾಂಪಲ್ ಒಂದು 100 ಕೋಕೋನಟ್ಸ್ ತಂದುಕೊಟ್ರೆ ನಾವು ಅವರಿಗೆ ಆಯಿಲ್ನ ಮಾಡ್ಕೊಡ್ತೀವಿ. ಇದರಿಂದ ಫ್ಯಾಕ್ಟ್ರಿ ರನ್ನಿಂಗ್ ಕಾಸ್ಟ್ ಸಿಕ್ತು ನಮ್ಗೆ. ಇದು ನಾವು ಮಾಡ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಇದು ನಮ್ಗೆ ಬಹಳ ಹೆಲ್ಪ್ ಆಯ್ತು, ನಮ್ಗೆ ಏನು ಫ್ಯಾಕ್ಟ್ರಿಯ ಖರ್ಚು ವೆಚ್ಚಗಳಿಗೆ ಅದು ಮೇಂಟೈನ್ ಆಗ್ತಾ ಬಂದು, ಅದಾದ ನಾವು ನಮ್ಮ ಸ್ವಂತ ಪ್ರೊಡಕ್ಷನ್ ಏನ್ ತಗೋತಿದ್ವಲ್ಲ ಅದನ್ನ ಮಾರ್ಕೆಟಿಂಗ್ ಹೋಗ್ತಿದ್ದೆ. ಬಿಕಾಸ್ ಐ ನೀಡ್ ಟು ಎಂಗೇಜ್ ಮೈ ಫ್ಯಾಕ್ಟ್ರಿ ಫಾರ್ ಆಲ್ ದ 30 days ಅಲ್ಲಿ 26 days ಕೆಲಸ ಮಾಡ್ತೀವಿ ನಾವು. 26 days ನನ್ಗೆ ಎಂಗೇಜ್ ಮಾಡಲೇಬೇಕು, ಬಿಕಾಸ್ ಸ್ಯಾಲರಿ ಕೊಡ್ತಾ ಇದೀನಿ, ಎಲೆಕ್ಟ್ರಿಕ್ ಬಿಲ್ ಕಟ್ತಾ ಇದೀನಿ, ರೆಂಟ್ ಕಟ್ತಾ ಇದೀನಿ. ಸೊ ಇಲ್ಲಿ ನಾನು ಮ್ಯಾನೇಜ್ ಮಾಡ್ಬೇಕಾದ್ರೆ ನನ್ನ ಪ್ರೊಡಕ್ಷನ್ ಅಂತ ಇಷ್ಟು ದಿನಕ್ಕೆ ಇಟ್ಕೋ, ಯಾಕೆಂದ್ರೆ ಗೊತ್ತು ನನ್ನ ಪ್ರೊಡಕ್ಷನ್ ಅಲ್ಲಿ ಖಂಡಿತ ಇಷ್ಟು ಮೂವ್ಮೆಂಟ್ ಆಗೋದು ಕಷ್ಟ ಇದೆ ಇನಿಷಿಯಲ್ ಡೇಸ್ ಅಲ್ಲಿ ಅಂತ. ಸೊ ನನಗೆ ಅವಾಗ ಲೋಕಲ್ ಫಾರ್ಮರ್ಸ್ಗಳು ಅವರ ತೆಂಗಿನಕಾಯಿ ತಂದುಕೊಟ್ಟಾಗ ನಾನು ಆಯಿಲ್ ಮಾಡ್ಕೊಡ್ಲಿಕ್ಕೆ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್, ನೀವೊಂದು 100 coconuts ತಂದುಕೊಡ್ತೀರಾ, ಅಲ್ಲಿ ನಮ್ಮಲ್ಲಿ ಮಿಷಿನರೀಸ್ ಸ್ವಲ್ಪ ದೊಡ್ಡ ಸ್ಕೇಲಲ್ಲಿ ಇರೋದ್ರಿಂದ 100 coconuts ನಾವು ಇಂಡಿವಿಜುವಲ್ ಆಗಿ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ಜನಗಳಿಗೆ ಪಾಪ ಕೆಲವ್ರಿಗೆ ಅರ್ಥ ಆಗಲ್ಲ ಅನ್ಸುತ್ತದ್ದು. ಏನಂದ್ರೆ ಈಗ ಒಂದು ಬ್ಯಾಚ್ಗೆ ಮಿನಿಮಮ್ ನಾನು 350 coconuts ಅಂತ ಇದೆ, ಅಷ್ಟನ್ನ ಹಾಕ್ಲೇಬೇಕು, ಹಾಕ್ಲಿಲ್ಲ ಅಂದ್ರೆ ಎಲೆಕ್ಟ್ರಿಕಲ್ ವೇಸ್ಟ್ ಆಗುತ್ತೆ, ಜೊತೆಗೆ ಹ್ಯೂಮನ್ ಲೇಬರ್ ವೇಸ್ಟ್ ಆಗುತ್ತೆ, ಎರಡೆರಡು ಸರಿ ಖರ್ಚಾಗುತ್ತೆ. ಸೊ ಅವಾಗ ಏನ್ ಮಾಡಿದ್ವಿ, ಒಂದು ಕ್ಯಾಲ್ಕುಲೇಷನ್ ಬರುತ್ತೆ, ಇಷ್ಟು ಕಾಯಿ ತಂದಾಗ ನಿಮ್ಗೆ ಇಷ್ಟು ಲೀಟರ್ ಎಣ್ಣೆ ಬರುತ್ತೆ, ಇಟ್ಸ್ ಅಷ್ಟು ಬಂದೇ ಬರುತ್ತೆ. 1% ಹೆಚ್ಚು ಕಮ್ಮಿ ಆಗ್ಬೋದು, 1-2% ಹೆಚ್ಚು ಕಮ್ಮಿ ಆಗ್ಬೋದು, ಇಲ್ಲ ಐದರ್ ಪ್ಲಸ್ ಐದರ್ ಮೈನಸ್. ಐದರ್ ಪ್ಲಸ್ ಆರ್ 1-2% ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಮಿಷಿನರಿಸ್ ಕಿಟ್ ಹೋಗುತ್ತೆ, ಒಂದು ಬ್ಯಾಚ್ ಅಲ್ಲಿ ಇಡೀ 350 coconuts ಹಾಳಾಗ ಚಾನ್ಸಸ್ ಇರುತ್ತೆ, ಅಥವಾ ಇಡೀ ದಿನ ಮಿಷಿನ್ ಆಯಿಲ್ ಏನಾದ್ರು ಸ್ಪಿಲ್ಲೇಜ್ ಆಗಿದ್ದು ಕೆಲಸ ಮಾಡಬೇಕಾದ್ರೆ, ಅಥವಾ ಕೆಲಸ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ನೀರಿನ ಕೈಲಿ ಏನಾದರೂ ಮುಟ್ಟಿದ್ದಾಗಲಿ, ಅದನ್ನ ನಾವು ಕೊಡ್ಲಿಕ್ಕೆ ಆಗಲ್ಲ, ಅದನ್ನೆಲ್ಲ ನಾವು ಫ್ಯಾಕ್ಟ್ರಿಲಿ ಅದೇ ಪ್ಲಸ್ ಆರ್ ಮೈನಸ್ 1-2% ಅದನ್ನೆಲ್ಲ ನಾವು ತೆಗಿತೀವಿ. ಸೊ ಹಾಗಾಗಿ ಪ್ಲಸ್ ಆರ್ ಮೈನಸ್ 1-2% ಅವರಿಗೆ ನಾವು ಆಯಿಲ್ನ ಕೊಡ್ತೀವಿ. ಸೊ ಇದು ನಮಗೆ ಒಂದು ರೀತಿಯಲ್ಲಿ ಜನರೇಟ್ ಮಾಡ್ತೀನಿ. ಸೊ ಎರಡನೇದು, ನಾವು ಮಾರ್ಕೆಟಿಂಗಿಗೆ ಅಂತ ಹೋದಾಗ ನಮಗೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ ಅವಾಗಲೇ ಹೇಳಿದಾಗೆ, ಪ್ರೈಸ್ಗಳು ಬಹಳ ಕಾಂಪಿಟೇಟಿವ್ ಆಗಿದೆ, ನಾವು ಅನ್ಕೊಂಡು ಹೋಗೋದೇ ಒಂದು ಅಲ್ಲಿರೋದೇ ಒಂದು. ಅವಾಗ ಗೊತ್ತಾಯ್ತು ನಮಗೆ ನಿಜವಾದ ಪ್ರೈಸ್ ಏನು, ಕೋಕೋನಟ್ ಬೈ ಪ್ರಾಡಕ್ಟ್ಸ್ ಏನು, ನಾನು ಸ್ವಂತವಾಗಿ ಮಾಡಬೇಕಾದ್ರೆ ನಾನು ಹೈಯರ್ ಇಂಡ್ ಮಿಷನರಿ ಸಾಕಿದಾಗ ಬೈ ಪ್ರಾಡಕ್ಟ್ಸ್ ಏನೇನು ಬರಬೇಕು ಅನ್ನೋದನ್ನ ಅಲ್ಲಿ ಡಿಸೈಡ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್, ತೆಂಗಿನಕಾಯಿ ತುರಿಗೆ ಡಿಮ್ಯಾಂಡ್ ಇದೆ, ಹಸಿ ತೆಂಗಿನಕಾಯಿ ತುರಿಗೆ ಡಿಮ್ಯಾಂಡ್ ಇದೆ, ಹೈ ಫ್ಯಾಟ್ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಇದೆ, ಲೋ ಫ್ಯಾಟ್ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಇದೆ. ಲೋ ಫ್ಯಾಟ್ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಯಾವಾಗ ಬರುತ್ತೆ ಅಂದ್ರೆ, ಸೆಂಟ್ರಿಫ್ಯೂಜ್ ಮೆಥಡ್ ಅಲ್ಲಿ ಮಿಲ್ಕ್ ಮೂಲಕ ಆಯಿಲ್ ತೆಗೆದ ನಂತರ ಅದನ್ನು ಲೋ ಫ್ಯಾಟ್ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಅಂತ ಒಂದಂತಕ್ಕೆ ಮಾಡಬಹುದು. ಆಯಿಲ್ ತೆಗೆದೇ ಇರೋ ಪೌಡರ್ನ ಹೈ ಫ್ಯಾಟ್ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಅಂತ ಮಾಡಬಹುದು. ಇಂಡಸ್ಟ್ರಿಗೆ ಅಂತ ಬಂದಾಗ ಯು ಮಸ್ಟ್ ಬಿ ಫ್ಲೆಕ್ಸಿಬಲ್ ಫಾರ್ ಎವ್ರಿಥಿಂಗ್, ಎಲ್ಲದನ್ನು ಮಾಡ್ಲಿಕ್ಕೆ ರೆಡಿ ಇರಬೇಕು, ಬಟ್ ಇನ್ವೆಸ್ಟ್ಮೆಂಟ್ ಅಷ್ಟೇ ತರ್ಲಿಕ್ಕೆ ರೆಡಿ ಇರಬೇಕು, ಅಷ್ಟೇ ಸ್ಟೆಬಿಲಿಟಿ ನಿಮ್ಮಲ್ಲಿ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನಾನ್ಸಿಯಲ್ ಸ್ಟೆಬಿಲಿಟಿ ಇಸ್ ಫಸ್ಟ್, ಪ್ರೊಡಕ್ಷನ್ ಎಷ್ಟು ಬೇಕಾದ್ರೂ ಮಾಡಬಹುದು, ಫೈನಾನ್ಸಿಯಲ್ ಸ್ಟೆಬಿಲಿಟಿ ಇದ್ದು ಮಾರ್ಕೆಟಿಂಗ್ ಸ್ಟೆಬಿಲಿಟಿ ಬಂದಾಗ ಯು ಡೋಂಟ್ ನೀಡ್ ಟು ವರಿ. ಹೇಗೆ ಇದನ್ನ ಫುಲ್ಫಿಲ್ ಮಾಡ್ಕೊಂಡ್ರಿ ನೀವು ಫೈನಾನ್ಸ್ ಸ್ಟೆಬಿಲಿಟಿ? ಫೈನಾನ್ಸ್ ಇಟ್ಸ್ ಎ ವೆರಿ ಹ್ಯೂಜ್ ರಿಸ್ಕ್, ಅದು ನಮಗೆ ಗೊತ್ತಿಲ್ಲದ ರೀತಿ. ಪಾಪ ನನ್ನ ಸ್ನೇಹಿತರುಗಳನ್ನ ನಾನು ನೆನ್ಕೊಬೇಕು ಆ ವಿಚಾರಕ್ಕೆ. ಫಾರ್ ಇನಿಷಿಯಲ್ 2 years ನಾನು ಬಹಳ ಸ್ಟ್ರಗ್ಲಿಂಗ್ ಅಲ್ಲಿ, ಏನು ಏ ಬಿಡ್ಮರೆ ನೀನ್ ತಗೋ ಫಸ್ಟ್ ನೀನ್ ಮಾಡ್ತೀಯ ಮಾಡು, ಅಪ್ಪ ನನ್ನ ತಂದೆ ಆಗಿರ್ಬೋದು, ನನ್ನ ಸ್ನೇಹಿತನ ತಂದೆ ಆಗಿರ್ಬೋದು, ಇಲ್ಲ ಮಾಡ್ರಪ್ಪ ನೀವು ಸಸ್ಯನ ಆಗ್ತೀರ ಮಾಡಿ, ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದಿರುತ್ತೆ, ಅದು ಕಾಯಿರಿ ನೀವು, ಏನು ಆಗಲ್ಲ ಅಂತ ಹೇಳಿ ನಮ್ಗೆ ಅವ್ರುಗಳು ಧೈರ್ಯ ಕೊಟ್ರು. ಜೊತೆಗೆ ಬ್ಯಾಂಕ್ ಅವ್ರು ಸಹ ಬಹಳ ಸಪೋರ್ಟ್ ಮಾಡಿದ್ರು ಆ ವಿಚಾರದಲ್ಲಿ. ಸಾಲ ಎಲ್ಲ ಮಾಡಿದ್ದು ಉಂಟು, ಸಾಲ ಎಲ್ಲ ತೀರಿಸ್ತಿರೋದು ಉಂಟು. ಸೊ ಈಗೊಂದು ಗೊತ್ತಿದೆ ನಾನು ಏನ್ ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಮಾಡಬೇಕು ಅಂದಾಗ ಐ ಹ್ಯಾವ್ ಎ ಪ್ಲಾನ್ ಫಾರ್ ಇಟ್. ಸೊ ಹಾಗಾಗಿ ನಂಗೆ ಫೈನಾನ್ಶಿಯಲ್ ಬರ್ಡನ್ ಮತ್ತೆ ಅದು ಏನು ಕಮ್ಮಿ ಆಗ್ಲಿಲ್ಲ. 2018 ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, 2020 ಗೊತ್ತಿದೆ ನಿಮ್ಗೆ ಕರೋನಾ ದೊಡ್ಡ ಪ್ರಮಾಣದಲ್ಲಿ ಬಂತು, ಈ ಒಂದು ಸಂದರ್ಭದಲ್ಲಿ ಹೇಗೆ ನಿಭಾಯಿಸಿದ್ರಿ? ಸರ್ ನಿಜವಾಗ್ಲೂ ನಾನು ಉದ್ದಾರ ಆಗಿದೆ 2020 ಕರೋನಾ, ಅಲ್ಲಿವರೆಗೂ ಜನಗಳಿಗೆ ಅವೇರ್ನೆಸ್ ಇರಲಿಲ್ಲ. ಯಾವಾಗ ಜನ ಮನೇಲಿ ಕೂರ್ಲಿಕ್ಕೆ ಶುರು ಮಾಡಿದ್ರು, ಇಲ್ಲ ಒಳ್ಳೆ ತಿನ್ಬೇಕು ನಾವು, ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾಳೆ ಇವತ್ತು ಒಳ್ಳೆ ತಿನ್ಬೇಕು. ನಮಗೆ ಅವಾಗಲೇ ಪ್ರೊಡಕ್ಷನ್ ಕಷ್ಟ ಆಗಿದ್ದು, ನಮ್ಗೆ ಅಲ್ಲಿವರೆಗೂ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಲೋಕಲಲ್ಲಿ ಪ್ರೊಡಕ್ಷನ್ ಸಿಕ್ಕಿದೆ ನಮ್ಗೆ, ಅವಾಗ ಡಿಮ್ಯಾಂಡ್ ಸಿಕ್ಕಿದ್ದು ಕೂಡ ಅವಾಗಲೇ. ರೈತರು ಹೇಗೆ ಅಂದ್ರೆ ಆ ಗ್ಯಾಪ್ ಕೊಡ್ತಿದ್ರು ನಮ್ಗೆ 11 o'clock ತನಕ ಅಥವಾ 12 o'clock ತನಕ ಓಪನ್ ಇರುತ್ತೆ ಮಾರ್ಕೆಟ್. ಆ ಟೈಮಲ್ಲಿ ಕಾಯಿನ ತಂದಾಕ್ಬಿಡು, ಓಡಾಡೋಕ್ಕೂ ಲಿಮಿಟೇಷನ್ಸ್ ಇತ್ತು. ಆ ಟೈಮಲ್ಲಿ ತೆಂಗಿನಕಾಯಿನ ತಂದು ಕೊಟ್ಬಿಟ್ಟು ಹೋಗ್ಬಿಡೋರು. ಅವಾಗಲೇ ನಮಗೆ ತೆಂಗಿನ ಎಣ್ಣೆಗೆ ಭಾಳ ಯೂಸೇಜ್. ನನಗನ್ಸಿರೋ ಪ್ರಕಾರ ನಮ್ಮ ಫ್ಯಾಕ್ಟ್ರಿಗೆ ನಮಗೆ ಹೆಲ್ಪ್ ಆಗಿದೆ ನಮಗೆ ಕರೋನಾ. ನಮಗೆ ಭಾಳ ಅಡ್ವಾಂಟೇಜ್ ಆಯಿತು, ಜನಗಳು ಇಷ್ಟಪಟ್ಟರು, ಜನಗಳು ಅವತ್ತು ಶುರುವಾದರು ಇವತ್ತು ಕೂಡ ಬರ್ತಾ ಇದ್ದಾರೆ. ಬಟ್ ಇದ್ರ ಜೊತೆಗೆ ಇನ್ನೊಂದು ನಮಗೇನಾಗುತ್ತೆ ಅಂದರೆ ಪಾಪ ಜನಗಳದ್ದು ಒಂದು ರಿಕ್ವೆಸ್ಟ್ ಇದೆ ಏನಂದರೆ, ಇಲ್ಲ ನೀವು ನಾವು ತೆಂಗಿನಕಾಯಿ ಕೊಟ್ಟಿದ್ರಲ್ಲೇ ಮಾಡಿಕೊಡೋದಿಲ್ಲ. ಸೊ ನಮ್ಮಲ್ಲಿ ಲಾರ್ಜ್ ಮಿಷನರೀಸ್ ಆಗಿರೋದ್ರಿಂದ ಅಲ್ಲಿ ತನಕ ಪರಿಸ್ಥಿತಿ, ಈಗ ಇದನ್ನ ನಾವು ಅವ್ರಿಗೆ ರಿಕ್ವೆಸ್ಟ್ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಬಂತು. ಇಲ್ಲ ಅವ್ರಿಗೆ ಏನೋ ಖುಷಿ, ಅವರು ಇಲ್ಲ ನಾವು ತೆಂಗಿನಕಾಯಿ ಬೆಳೆದಿದ್ದು ನಾವು ಯಾವುದೇ ಗೊಬ್ಬರಗಳನ್ನ ಹಾಕಿಲ್ಲ. ಸೊ ಹಾಗಾಗಿ ಏನ್ಮೇಲೆ ರೀಸೆಂಟ್ ಆಗಿ ಒಂದು ಚಿಕ್ಕ ಮಿಷನರೀಸ್ ಕೂಡ ಬೈ ಮಾಡಿದೀವಿ. ಅವರು ಒಂದು 100 coconuts ತಂದು ಕೊಟ್ರೆ ನಮ್ಗೆ ಮಿನಿಮಮ್ ಒಂದು 4 ದಿನ 5 ದಿನ ಟೈಮ್ ಬೇಕು, ಯಾಕೆಂದ್ರೆ ಅದು ಪ್ರೋಸೆಸ್ ತುಂಬಾ ನಿಧಾನ ಆಗುತ್ತೆ. ಸೊ ಅವ್ರಿಗೆ ಅವ್ರದೇ ತೆಂಗಿನಕಾಯಿಲಿ ಮಾಡಿಕೊಡ್ತೀವಿ, ಆಯಿಲ್ನ ಮಾಡಿಕೊಡ್ತೀವಿ. ಬಟ್ ಅದ್ರ ಫಿಲ್ಟ್ರೇಷನ್ ಒಂದು ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಚಿಕ್ಕ ಪ್ರೋಸೆಸ್, ಅಷ್ಟು ಕಾಯಿ ಬಂದಾಗ ನಾವು ಆ ಪ್ರೋಸೆಸ್ ಮಾಡ್ಲಿಕ್ಕೆ. ಯಾಕೆ ನಾವು ಫಿಲ್ಟ್ರೇಷನ್ ಹಾಕ್ಬೇಕಾದ್ರೆ ಮಿನಿಮಮ್ 3000 nuts 5000 nuts ಆದ್ಮೇಲೆ ಅಷ್ಟು ಆಯಿಲ್ ಬಂದ ನಂತರ ಕಲೆಕ್ಟಿವ್ ಆದ್ಮೇಲೆ ನಾವು ಫಿಲ್ಟರ್ ಮಾಡಕ್ ಆಗೋದು. ಇದನ್ನ ಇವರೇ ಮಾಡ್ಕೋಬಹುದು ಮನೆಯಲ್ಲಿ. ಏನಿಲ್ಲ, ಸ್ಟವ್ ಪಕ್ಕನೆ ಆ ಎಣ್ಣೆನ ತಗೊಂಡೋಗಿ ಬಿಸಿಲಿಗಿಟ್ರು ಸಾಕಾಗುತ್ತೆ, ಸೆಡಿಮೆಂಟ್ ಆಗುತ್ತೆ. ಬಿಸಿಲು ಎಲ್ಲ ಟೈಮಲ್ಲೂ ಇರಲ್ಲ, ಆ ಕಾರಣಕ್ಕೆ ಮನೆ ಒಳಗೆ ಸ್ಟವ್ ಪಕ್ಕ ಇಟ್ಕೊಂಡ್ರು ಅದು ಸೆಡಿಮೆಂಟ್ ಆಗಕ್ಕೆ ಶುರುವಾಗುತ್ತೆ. ಆದ್ರೆ ಆದಷ್ಟು ಬೇಗ ಎಣ್ಣೆನ ಖಾಲಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಈ ಒಂದು ಸಣ್ಣ ಉದ್ಯಮದಲ್ಲಿ ಈಗ ಎಷ್ಟು ಜನ ಉದ್ಯೋಗಿಗಳಿದ್ದಾರೆ? ಒಂದು 7-8 ಇದ್ದಾರೆ. ಈಗ ಇನ್ನೊಂದು ಹೊಸ ಪ್ರಾಜೆಕ್ಟ್ ಆದ್ರೆ ಮಿನಿಮಮ್ 10 ಬೇಕಾಗುತ್ತೆ, ಅದು ಇನ್ನೊಂದು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಸೊ ಅಲ್ಲಿಗೆ ಒಂದು 18 ಆಗ್ತಾರೆ. ಎಲ್ಲರೂ ಕೂಡ ತೆಂಗಿನ ಎಣ್ಣೆಯನ್ನ ಯಾಕೆ ಬಳಸಬೇಕು ಅಂತ ಹೇಳಿ ನೀವೊಬ್ರು ಉದ್ಯಮಿಯಾಗಿ ಬಯಸ್ತೀರಿ? ನನ್ನೊಂದು ವಿಶೇಷ ಮನವಿ, ನಾನು ಈ ಉದ್ಯಮ ಮಾಡ್ತಿದ್ದೀನಿ ಅಥವಾ ತೆಂಗಿನ ಎಣ್ಣೆ ತಿನ್ಬೇಕು ಅಂತ ನಾನು ಎಲ್ಲೂ ನಿಮ್ಗಳ ಮೇಲೆ ಒತ್ತಡ ಹೇರಲ್ಲ. ನೀವು ಯಾವುದೇ ಎಣ್ಣೆ ತಿನ್ನಿ, ಆರೋಗ್ಯಕ್ಕೆ ಒಳ್ಳೇದು. ತೆಂಗಿನ ಎಣ್ಣೆ ಏನಕ್ಕೆ ಸ್ವಲ್ಪ ಎಲ್ಲದಕ್ಕಿಂತ ಒಳ್ಳೇದು ಅಂತ ಸ್ವಲ್ಪ ಅದಕ್ಕಿಂತ ಒಂದ್ ಚೂರ್ ಮೇಲಕ್ಕಿಡ್ತೀನಿ ಅಂದ್ರೆ ಸ್ವಲ್ಪ ಬೇಗ ಕರಗತ್ತೆ. ಸೊ ನಾವು ಬಾಯಲ್ಲಿ ಹಾಕಿದ ತಕ್ಷಣ ನಮ್ಮ ಎಂಜಲು ಜೊತೆ ಫಸ್ಟ್ ಡೈಜೆಷನ್ ಶುರು ಆಗುತ್ತೆ ಪ್ರೋಸೆಸ್, ನಮ್ಮ ಸಲೈವ ಜೊತೆ ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆ ಕಾರಣಕ್ಕೆ ತೆಂಗಿನ ಎಣ್ಣೆ ಉಪಯೋಗಿಸಿ ಅಂತಲೂ ಹೇಳ್ತೀವಿ. ಒಂದು, ನೀವು ಉಪಯೋಗಿಸ್ಬೇಕಾದ್ರೆ ಕಡಲೆಕಾಯಿ ಎಣ್ಣೆ ಉಪಯೋಗಿಸಿ, ಸನ್ಫ್ಲವರ್ ಆಯಿಲ್ ಉಪಯೋಗಿಸಿ ಅಥವಾ ತುಪ್ಪ ಉಪಯೋಗಿಸಿ, ನೀವು ಯಾವುದೇ ಎಣ್ಣೆ ಉಪಯೋಗಿಸಿ, ನೀವು ಎಲ್ಲಿವರೆಗೂ ಬೆವರು ಸುರಿಸಲ್ಲ ಅಲ್ಲಿವರೆಗೂ ನೀವೇನು ತಿಂದರೂ ಕೂಡ ವೇಸ್ಟ್. ಬೆಳಗಿನ ಬಿಸಿಲು, ವಾಕ್ ಮಾಡೋದಾಗಲಿ, ಬೆವರು ಸುರಿಸೋದಾಗಲಿ ಮೇಜರ್ ಇಂಪಾರ್ಟೆಂಟ್. ಒಳ್ಳೆ ಗಾಳಿ, ಒಳ್ಳೆ ನೀರು, ಅದನ್ನು ಬಿಟ್ಟು ಎಣ್ಣೆ ಇಸ್ ಎ ಸಬ್ಸ್ಟಿಟ್ಯೂಟ್. ನಿಮಗೆ ಆಹಾರದಲ್ಲಿ ಒಂದು ಭಾಗ, ನೀವು ಎಷ್ಟೋ ವಿಚಾರಗಳಲ್ಲಿ ಜನಗಳು ಕೇಳಿರ್ಬೋದು ಆಚೆ, ನಾನು ನಿಮ್ಮ ಕೈಗೆ ಅಮೃತ ಕೊಡ್ತಾ ಇದ್ದೀನಿ, ಈ ಅಮೃತನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ಬಿಟ್ರೆ ನೀವು ನಾಳೆ ಬೆಳಗ್ಗೆಯಿಂದ ಭಾಳ ಚೆನ್ನಾಗಿರುತ್ತೆ, ಅದೆಲ್ಲ ಸುಳ್ಳು. ಎಣ್ಣೆ ತಿನ್ನಿ, ಒಳ್ಳೇದನ್ನು ಇವತ್ತಿಂದನೇ ತಿನ್ನಕ್ಕೆ ಶುರು ಮಾಡಿ. ತೆಂಗಿನ ಎಣ್ಣೆ ಅಥವಾ ನೀವು ಗಾಣ ಎಷ್ಟೋ ಜನ ಗಾಣ ಇಟ್ಟು ನೀವು ನಮ್ಮ ಫ್ಯಾಕ್ಟ್ರಿಗೆ ಬಂದು ಇಲ್ಲಿಂದನೇ ತಗೋಬೇಕು ಅಂತ ಏನಿಲ್ಲ. ನೀವು ಎಲ್ಲೇ ಎಣ್ಣೆ ತಗೊಳ್ಳಿ, ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ತಿನ್ನಿ, ಜಾಸ್ತಿ ಪ್ರಮಾಣದಲ್ಲಿ ಓಡಾಡಿ, ಹಣ್ಣು ತರಕಾರಿಗಳನ್ನ ಜಾಸ್ತಿ ತಿಂದರೆ ಖಂಡಿತವಾಗ್ಲೂ ನೀವು ಆರೋಗ್ಯವಾಗಿದ್ದೇ ಇರ್ತೀರಿ. ಇನ್ನು ಕಡೆ ಕೇಳ್ಬೋದು, ಎಷ್ಟೋ ಕಡೆ ನೀವು ಕೇಳಿರ್ತೀರ, ನಾನು ಕೇಳಿರ್ತೀನಿ, ಓ ಇಲ್ಲ ಸರ್ ಅವರಿಗೆ ಬಿಪಿ, ಶುಗರು ಮತ್ತೆ ಎಲ್ಲ ಇತ್ತು, ನಮ್ಮ ಎಣ್ಣೆ ಎಲ್ಲ ತಿನ್ನಕ್ಕೆ ಶುರು ಮಾಡಿದ್ಮೇಲೆ ಕಡಿಮೆ ಆಯ್ತು. ನಿಜವಾಗ್ಲೂ ಡಾಕ್ಟರ್ ಹತ್ರ ಹೋಗಿದ್ದೀರಾ, ಬಿಪಿ ಶುಗರ್ ಚೆಕ್ ಮಾಡಿಸ್ಕೊಂಡಿದ್ದೀರಾ, ಆ ಚೆಕ್ ಮಾಡಿಸಿದ ತಕ್ಷಣ ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಿದ್ದಾರೆ. ಅದ್ರ ಇದು ಒಂದು ಭಾಗ, ಬಟ್ ಇದನ್ನ ತಿಂದ ತಕ್ಷಣ ಕಡಿಮೆ ಆಗದಿದ್ರೆ ನಾವು ಎಲ್ಲೂ ಟ್ಯಾಬ್ಲೆಟ್ ಮುಟ್ಟೋದಾಗ್ಲಿ, ಇಟ್ಸ್ ಅ ಫಾಲ್ ಪ್ರಮೋಷನ್. ಯಾಕೆಂದ್ರೆ ಜನ ನಿಮ್ಮನ್ನ ಬಂದು ನಂಬಿ ತಗೋತಿದ್ದಾರೆ ಅಂದಾಗ ನೀವು ಆ ನಂಬಿಕೆನ ಉಳಿಸ್ಕೋಬೇಕು. ನನ್ನ ವ್ಯಾಪಾರ ದೃಷ್ಟಿಯಿಂದ ನಾನು ಇದನ್ನೇ ತಿಂದ್ಬಿಟ್ರೆ ಇವೆಲ್ಲ ಕಂಟ್ರೋಲ್ ಆಗುತ್ತೆ ಅಂದ್ರೆ ನಮ್ಮಷ್ಟು ಮುಟ್ಟಲ್ರು ಯಾರು ಇರಲಿ. ಇವತ್ತು ಚೆನ್ನಾಗಿರುತ್ತೆ, ನಾಳೆ ಬೆಳಗ್ಗೆ ನಾವು ಕೆಟ್ಟದಾಗಿ ಗುರಿ ಆಗ್ತೀವಿ. ಸೊ ನಿಮ್ಮ ಆಹಾರ ಪದ್ಧತಿ ಎಲ್ಲಿವರೆಗೂ ನಿಮಗೆ ಕಂಟ್ರೋಲ್ ಅಲ್ಲಿ ಇರಲ್ವೋ, ಫಾರ್ ಎಕ್ಸಾಂಪಲ್ ಆ ಎಣ್ಣೆ ಬಳಕೆ ಒಂದು ದಿನಕ್ಕೆ 15-20 ml ಅಷ್ಟೊಳಗೆ ಇರಬೇಕು, ಅಷ್ಟೇ ಬೇಕಾಗಿರೋದು ಮನ್ಸಿಂಗೆ. ನಮ್ಗೇನಾಗುತ್ತೆ, ನಮ್ಮಲ್ಲಿ ಜನಗಳಲ್ಲಿ ಬಹಳ ತಪ್ಪು ತಿಳುವಳಿಕೆ, ಒಳ್ಳೆ ಎಣ್ಣೆ ತಿಂತಿದ್ನಲ್ವಾ ಸರ್, ಸ್ವಲ್ಪ ಜಾಸ್ತಿ ತಿನ್ಬಿಡ್ತೀವಿ, ಇನ್ನು ಚೆನ್ನಾಗಾಗುತ್ತೆ. ನಾನು ಉದ್ಧಾರ ಆಗ್ಬಹುದು, ನಿಮ್ಗಳನ್ನೆಲ್ಲ ಅನಾರೋಗ್ಯ ಮಾಡಿ ನಾನೊಬ್ಬ ಆರೋಗ್ಯವಾಗಿರೋದ್ರಲ್ಲಿ ಏನರ್ಥ ಇದೆ? ಎಣ್ಣೆ ತಗೊಂಡೋಗ್ತಿರಲ್ವ ಮನೆಗೆ, ಎಷ್ಟು ಕಡಿಮೆ ಉಪಯೋಗಿಸಿದ್ರೆ ಅಷ್ಟು ಒಳ್ಳೇದು, ಕರ್ದಿರೋದನ್ನ ಎಷ್ಟು ಕಡಿಮೆ ಉಪಯೋಗಿಸಿದ್ರೆ ಅಷ್ಟು ಒಳ್ಳೇದು ಆಯ್ತು, ಕರ್ದಿರೋದನ್ನ ತಿಂದಿದ್ರೆ ಎಷ್ಟು ನಡಿಬೇಕು ಅಷ್ಟು ನಡೆದ್ರೆ ಒಳ್ಳೇದು, ಅದನ್ನ ತಿಂದ್ಮೇಲೆ ಖರ್ಚು ಮಾಡಬೇಕು. ನಾವು ಖರ್ಚು ಮಾಡದಲ್ಲಿ ಇಲ್ಲಪ್ಪ ಇವತ್ತು ಒಳ್ಳೆ ಎಣ್ಣೆ ತಿಂದಿನಿ ಅನ್ಬಿಟ್ಟು ತಿನ್ಬಿಟ್ಟು ಮನೇಲಿ ಕೂತ್ರೆ ಖಂಡಿತ ನೀವು ಮತ್ತೆ ತಪ್ಪು ಕಲ್ಪನೆಯಲ್ಲಿ ಇದ್ದೀರಾ ಅಂತ. ತೆಂಗಿನ ಕಾಯಿಯನ್ನ ಬೆಳೀತಕ್ಕಂತಹ ಎಲ್ಲ ಬೆಳೆಗಾರರು ಕೂಡ ತೆಂಗಿನ ಕಾಯಿಗಳನ್ನು ತಂದು ಎಣ್ಣೆ ಮಾಡಿಸ್ಕೊಂಡು ಹೋಗ್ಬೋದಲ್ವ? ನಿಮ್ಮಲ್ಲಿ ಬಹಳ ಒಳ್ಳೆ ಕೆಲಸ ಅದು. ನಿಮಗೆ ಮನೆಗೆ ಫ್ರೀ ಆಫ್ ಕಾಸ್ಟ್ ಎಣ್ಣೆ ತಗೊಂಡಾಗ ನಮಗೆ ಪ್ರೋಸೆಸ್ ಚಾರ್ಜಸ್ ಅಂತ ಏನ್ ಮಾಡ್ತೀರ ಬಿಟ್ರೆ ಮನೆ ಕಾಯಿಲಿ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ನಮ್ಮ ಫ್ಯಾಕ್ಟ್ರಿ ಬಂದವರಿಗೆ ನಾನೇ ಹೇಳ್ತೀನಿ, ತೋಟ ಇದ್ದವರು ನಮ್ಮಲ್ಲಿ ತೆಂಗಿನಕಾಯಿ ಎಣ್ಣೆನ ಎಲ್ಲೂ ತೆಗೆದುಕೊಳ್ಳಿಕ್ ಹೋಗ್ಬೇಡಿ, ನಿಮ್ಮಲ್ಲಿ ಕಾಯಿ ತಂದ್ಕೊಟ್ರೆ ನಾವು ನಿಮ್ಗೆ ನಾವು ಆಯಿಲ್ನ ಮಾಡಿ ಕೊಡ್ತೀವಿ. ನಿಮಗೆ ಮನೆ ಕಾಯಿ ಆಗಿರೋದ್ರಿಂದ ನೀವು ಪ್ರೋಸೆಸ್ ಚಾರ್ಜ್ ಪೇ ಮಾಡ್ತೀರಾ ಬಿಟ್ರೆ ಬೇರೆ ಏನೂ ಮಾಡಲ್ಲ. ಹೌದು, ಮೊದಲನೇದು. ಎರಡನೇದು, ನೀವು ಪ್ರೈಸ್ ನ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಆಚೆಯಿಂದ ತರೋ ಎಣ್ಣೆಕ್ಕಿಂತನೂ ಇದು ಕಡಿಮೆ ಬೀಳುತ್ತೆ. ಹೌದು. ಸೊ ನಿಮ್ಗೆ ಈಗ ತಿಂಗಳಿಗೆ ಒಂದು 100 ಕೊಟ್ರೆ ನೀವು, ಫಾರ್ ಎಕ್ಸಾಂಪಲ್ 600 grams ಕಾಯಿ ಬಂತು ಅಂದ್ರೆ, ಒಂದು 100 ಬಂತು ಅಂದ್ರೆ ಕಂಪಲ್ಸರಿ 10 liters ಬಂದೇ ಬರುತ್ತೆ. ಹೌದು, 9.5-10 liters ಬಂದೇ ಬರುತ್ತೆ. ಒಳ್ಳೆ ಮಾಡಬಹುದು, ಖಂಡಿತ ಮಾಡಬಹುದು. ಈಗ ಮನೇಲಿ 4 ಇದ್ದೀರಾ ಅಂದ್ರೆ ಒಬ್ಬ ಮನುಷ್ಯಂಗೆ 20 ml ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್, ಅಲ್ಲಿಗೆ ಒಂದು ದಿನಕ್ಕೆ ಮನೆ 80 ml ಆಯಿಲ್ ಅಲ್ಲಿಗೆ 30 ಡೇಸ್ಗೆ 2.5 ಲೀಟರ್ ಸೊ ಈಗ ಹೇಳಿ ನೀವು ಎಣ್ಣೆ ಪ್ರಮಾಣನ ಎಷ್ಟು ಉಪಯೋಗಿಸಬೇಕು? ನಾನು ಎಣ್ಣೆ ಫ್ಯಾಕ್ಟ್ರಿ ಮಾಡಿದೀನಿ ಅಂತ ನಾನು ನಿಮ್ಮಲ್ಲಿ ಪ್ರಚಾರಕ್ಕೆ ಬಂದು ಇಲ್ಲ ನೀವು ಎಣ್ಣೆ ತಿನ್ಬಿಟ್ರೆ ತುಂಬ ಒಳ್ಳೇದು ಅಂತ ಹೇಳಿ ನಾನು ನಿಮ್ಮಲ್ಲಿ ಜಾಸ್ತಿ ತಿನ್ಸು ಹಾಳು ಮಾಡೋದಕ್ಕಿಂತ ನಾನು ಕೊಡ್ತಾ ಇರೋದನ್ನ ಒಳ್ಳೇದನ್ನಾಗಿ ಪ್ರಾಮಾಣಿಕವಾಗಿ ಶುದ್ಧವಾಗಿ ಕೊಡ್ತಾ ಇದ್ದೀನಿ. ನೀವು ಅಷ್ಟೇ ಶುದ್ಧವಾಗಿ ಅಷ್ಟೇ ಕಮ್ಮಿನ ಉಪಯೋಗಿಸಿದ್ರೆ ಬಹಳ ಒಳ್ಳೇದು. ಈಗ ನಿಮ್ಮ ಉದ್ಯಮವನ್ನು ನೋಡಬೇಕು ಅಂತ ಹೇಳಿದ್ರೆ, ನಾವು ಬೆಳೆದಂತಹ ತೆಂಗಿನಕಾಯಿನಲ್ಲಿ ಎಣ್ಣೆಯನ್ನ ಪಡಿಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಮತ್ತೆ ಎಲ್ಲಿಗೆ ಬರುವಂತದ್ದು? ಖಂಡಿತ ನೀವು ನಮ್ಮ ಫ್ಯಾಕ್ಟ್ರಿಗೆ ಬರಬಹುದು. ನಮ್ಮ ಫ್ಯಾಕ್ಟ್ರಿ ಬಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ, ಡೈರಿ ಸರ್ಕಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಟೊಯೋಟೋ ಶೋರೂಮ್ ಹತ್ರ ಬರುತ್ತೆ. ಅಲ್ಲಿ ಬಂದಾಗ ನೀವು ವಿಸಿಟ್ ಮಾಡಬಹುದು. ಆದ್ರೆ ವಿಸಿಟ್ ಮಾಡಿದಾಗ ಬಂದಾಗ ನೋಡಿ ಬೇಜಾರಿಲ್ಲ, ನೀವು ಏನ್ ಮಾಡ್ತೀವಿ ಅಂತ ನೋಡಿ. ನಮ್ಮಲ್ಲಿ ಬಹಳ ಸಮಸ್ಯೆ ಏನಂದ್ರೆ ಬಂದಾಗ ನೀವು ನಮ್ಮ ಕಾಯಲ್ಲಿ ಬಿಟ್ಟು ನಮ್ಮ ಮುಂದೆ ಮಾಡಿ, ನಮಗೆ ಬಹಳ ಟೈಮ್ ತಗೊಳುತ್ತೆ. ಹೌದು, ಒಂದು 5 to 6 hours ತಗೋಬೇಕು. ನಾನು ಹೇಗೆ ಎಂಟರ್ಟೈನ್ ಮಾಡಲಿ ನಿಮ್ಮನ್ನ? ನಾನು ನಿಮ್ಮನ್ನ ಹೇಗೆ ಎಂಗೇಜ್ ಮಾಡಲಿ? ನೀವು ಬಂದವ್ರು ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಅಲ್ಲಿ. ಇದು ಹೇಗೆ ಅದು ಹೇಗೆ ಪದೇ ಪದೇ ನಮ್ಗೆ ವರ್ಕ್ ಎನ್ವಿರೋನ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ. ನೀವು ಬರ್ತೀರಾ ಒಳಗೋಗಿ ನೋಡ್ತೀರಾ, ನಮ್ಗೇನು ಸಮಸ್ಯೆ ಇಲ್ಲ ಅಲ್ಲಿ. ಯಾವುದೇ ಕೂಡ ಏನು ಮಿಕ್ಸಿಂಗ್ ಆಗಲಿ ಮತ್ತೊಂದಾಗಲಿ ಏನು ಕೂಡ ಇರೋದಿಲ್ಲ. ನಿಮ್ಮ ಅದು ಮುಗ್ದೆ ನೀವು ಯಾವ ಬೇಕಾದ್ರೂ ಮಾಡಬಹುದು. ಬಂದಾಗ ಹಲವಾರು ರೀತಿ ಜನ ಸುಮ್ಮನೆ ಇರೋದಿಲ್ಲ. ನೀವೇ ಯೋಚನೆ ಮಾಡಿ, ಈಗ ನಿಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಯಾರೋ ಕೆಲಸ ಮಾಡ್ತಿರ್ತಾರೆ ಮಾಡ್ತಿದ್ದಾಗ ನೀವು ನಮ್ಮ ಮನೆಗೆ ಬಂದು ಕೆಲಸ ಮಾಡ್ತೀಯ ಅಂದ್ರೆ ಹೇಗಿರುತ್ತೆ? ಆ ಪರಿಸ್ಥಿತಿ ಆಗುತ್ತೆ. ಬನ್ನಿ, ನೀವು ಬಂದು ನೋಡ್ಲಿಕ್ಕೆ ನಮ್ದು ಏನು ಸಮಸ್ಯೆ ಇಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ನಿಮ್ಮ ಸಂಪರ್ಕ ಸಂಖ್ಯೆ ನೀಡಬಹುದಾ? 9916952312. ಇನ್ನೊಂದ್ಸಾರಿ ಹೇಳಿ ಸಂಪರ್ಕ ಸಂಖ್ಯೆ. 9916952312. ತೆಂಗಿನ ಬೆಳೆಗಾರರು ಅವರು ತಾವು ಬೆಳೆದಂತಹ ಕಾಯಿಯಲ್ಲಿ ಎಣ್ಣೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಈಗ ಹೇಳಿದಂತಹ ಸಂಪರ್ಕ ಸಂಖ್ಯೆಗೆ ಕರೆಯನ್ನು ಮಾಡಿ ಅವರು ಯಾವತ್ತು ಬಿಡುವಾಗಿರ್ತಾರೋ ಆ ಸಮಯದಲ್ಲಿ ಹೋಗಿ ಅದನ್ನು ನೀಡಿ ಎಣ್ಣೆಯನ್ನು ಪಡೆದುಕೊಂಡು ಬರಬಹುದು. ಒಳ್ಳೆಯದು ಹರೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಎಣ್ಣೆಯ ಉತ್ಪಾದನೆಯಲ್ಲಿನ ನಿಮ್ಮ ಅನುಭವಗಳು ಹೇಗಿದ್ದಾವೆ, ನಮ್ಮ ತೆಂಗಿನ ಬೆಳೆಗಾರರು ಇದರ ಸದ್ಬಳಕೆಯನ್ನು ಹೇಗೆಲ್ಲ ಮಾಡಿಕೊಳ್ಳಬಹುದು ಮತ್ತು ತೆಂಗಿನ ಎಣ್ಣೆಯಿಂದ ಏನೆಲ್ಲ ಅನುಕೂಲಗಳು ದೊರೆಯುತ್ತೆ ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗಿನ ಎಣ್ಣೆಯ ಉತ್ಪಾದನೆಯಲ್ಲಿನ ಅನುಭವಗಳ ಕುರಿತು ಹಾಸನದ ಯುವ ಉದ್ಯಮಿ ಹರೀಶ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕೃಷಿರಂಗದಲ್ಲಿ ಫಲಸೇರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಸರಣಿ, ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರುವ ಕೀಟಗಳ ನಿರ್ವಹಣೆ ಕುರಿತು ಅರಸೀಕೆರೆಯ ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ಜಿಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಬಿತ್ತರವಾಯಿತು. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಗೀತಗಾನ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳು, ಸಾಹಿತ್ಯ ಡಾಕ್ಟರ್ ವಿಜಯ್ ಅಂಗಡಿಯವರದು. ಮೊದಲಿಗೆ ಕೇಳಿ KD ಚಂದ್ರಕಲಾ ಅವರ ಸ್ವರದಲ್ಲಿರುವ ಒಂದು ಗೀತೆ. ಬೇಬಿಗಿಂತ ದೊಡ್ಡದು ಹೆಬ್ಬೇವು, ಬೆಳವಣಿಗೆಯ ನೋಡಬೇಕು ನಾವು ನೀವು. ಬೇಬಿಗಿಂತ ದೊಡ್ಡದು ಹೆಬ್ಬೇವು, ಬೆಳವಣಿಗೆಯ ನೋಡಬೇಕು ನಾವು ನೀವು. ಕಾಂಡ ನೀಳವಾಗಿ ಬೆಳೆಯುತ್ತೆ, ವೃದ್ಧಿಯಾಗುತ್ತೆ ಫಲವತ್ತತೆ. ಬೇವಿಗಿಂತ ದೊಡ್ಡ